ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಪ್ಲಾಸ್ಟಿಕ್ ಬಳಕೆಯಿಂದ ಜಾನುವಾರು ಹಾಗೂ ಜೀವ ಜಂತುಗಳ ಮೇಲಾಗುತ್ತಿರುವ ದುಷ್ಪರಿಣಾಮ ಹಾಗೂ ಪರಿಹಾರೋಪಾಯಗಳು. ಈ ಕುರಿತು ಬೀದರ್ನ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕಾ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾ ಬಿವಿ ಶಿವಪ್ರಕಾಶ್ ಅವರೊಡನೆ ಮಾತುಕತೆ ನಡೆಸಿಕೊಡುತ್ತಾರೆ ಸೋಮಶೇಖರ್ ಹೆಸರುಳಿ. ತದನಂತರ ಬೈರನಹಟ್ಟಿಯ ಇಮಾಮ್ ಸಾಬ್, ಪೀರ್ ಸಾಬ್ ಅಕ್ಸರ್ ಮತ್ತು ಸಂಗಡಿಗರಿಂದ ಕರಡಿ ಮಜಲು ಕೇಳುವಿರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. सोलापूर जिल्ह्यातील NABH व NABL मान्यता प्राप्त एकमेव मल्टी सुपर स्पेशालिटी हॉस्पिटल, अत्याधुनिक उपचार, सर्वोत्कृष्ट आरोग्य सेवा, अश्विनी सहकारी रुग्णालय, उत्तर सदर बाजार, सोलापूर. फोन 0217-231-9900. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಯಾದಗಿರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆಯೊಳಗ 35 ಮತ್ತು ಬಳ್ಳಾರಿ ಜಿಲ್ಲೆಯೊಳಗ 30% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಒಂದೆರಡು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದ. ಉಳಿದ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಪ್ಲಾಸ್ಟಿಕ್ ಬಳಕೆಯಿಂದ ಜಾನುವಾರು ಹಾಗೂ ಜೀವಜಂತುಗಳ ಮೇಲಾಗುವ ದುಷ್ಪರಿಣಾಮಗಳು ಮತ್ತು ಪರಿಹಾರೋಪಾಯಗಳು, ಈ ಕುರಿತು ಬೀದರ್ನ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕಾ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾ ಬಿವಿ ಶಿವಪ್ರಕಾಶ್ ಅವರೊಡನೆ ಮಾತುಕತೆ. ಮಾತುಕತೆಯನ್ನ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಕೇಳಿ, ಪ್ಲಾಸ್ಟಿಕ್ ಬಳಕೆಯಿಂದ ಜಾನುವಾರು ಹಾಗೂ ಜೀವ ಜಂತುಗಳ ಮೇಲಾಗುವ ದುಷ್ಪರಿಣಾಮ ಮತ್ತು ಪರಿಹಾರೋಪಾಯಗಳ ಕುರಿತು ಮಾತುಕತೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಬಹಳ ಗಂಭೀರವಾದಂತಹ ವಿಷಯದ ಬಗ್ಗೆ ವಿಚಾರ ಮಾಡೋಣ. ವಿಶೇಷವಾಗಿ ನಮ್ಮ ವಾತಾವರಣ, ಪರಿಸರ ಏನು ಹಾಳಾಗ್ತಾ ಇದೆ ಪ್ಲಾಸ್ಟಿಕ್ನಿಂದ, ಆ ಪ್ಲಾಸ್ಟಿಕ್ನ ಪರಿಣಾಮವನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಮೇಲೆ ಅಂತೂ ಪರಿಣಾಮ ಆಗ್ತಾ ಇದೆ, ಅದರ ಜೊತೆಗೆ ಪರಿಸರದ ಮೇಲೆ, ಪರಿಸರದ ಜೀವಿಗಳ ಮೇಲೆ, ನಮ್ಮ ರೈತರಿಗೆ ಬೇಕಾದಂತಹ ಜಾನುವಾರುಗಳು ಮತ್ತು ಪಶು ಪಕ್ಷಿಗಳ ಮೇಲೆ ಜಲಚರಗಳ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನು ಇವತ್ತ ಪ್ಲಾಸ್ಟಿಕ್ನಿಂದ ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಪ್ಲಾಸ್ಟಿಕ್ ಅನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು, ಯಾವ ರೀತಿ ಅದರ ಬಳಕೆಯನ್ನು ಕಡಿಮೆ ಮಾಡಿ ಒಂದು ಆರೋಗ್ಯಪೂರ್ಣವಾದಂತಹ ವಾತಾವರಣವನ್ನ ಅಥವಾ ಪರಿಸರವನ್ನ ನಿರ್ಮಾಣ ಮಾಡುವುದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಳ್ಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಚರ್ಚೆ ಮಾಡಿ ತಿಳ್ಕೊಳ್ಳೋಣ. ಈ ವಿಷಯದ ಬಗ್ಗೆ ತಮಗೆ ವಿಚಾರಗಳನ್ನು ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಬೀದರ್ನಲ್ಲಿರುವಂತಹ ಕರ್ನಾಟಕ ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಬಿವಿ ಶಿವಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಶಿವಪ್ರಕಾಶ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಇತ್ತೀಚಿನ ದಿವಸದೊಳಗೆ ಇಡೀ ಜಗತ್ತು ಪ್ಲಾಸ್ಟಿಕ್ಮಯ ಆಗಿಬಿಟ್ಟಿದೆ, ಹೀಗಾಗಿ ನಮ್ಮ ಮೇಲೆ ಅಂತೂ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಪ್ರಮಾಣದೊಳಗೆ ದುಷ್ಪರಿಣಾಮಗಳು ಉಂಟಾಗ್ತಾ ಇದ್ದಾವೆ ಅನ್ನುವಂತಹ ಮಾತನ್ನ ಹೆಜ್ಜೆ ಹೆಜ್ಜೆಗೂ ನಮಗೆ ತಜ್ಞರು ಎಚ್ಚರಿಕೆ ನೀಡ್ತಾ ಇದ್ದಾರೆ. ನಮ್ಮ ಮಾತೇನೂ ಸರಿ, ನಾವು ಹೆಂಗೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅದರಿಂದ ಉಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡ್ಕೋಬಹುದು. ಈಗಾಗಲೇ ಸರ್ಕಾರ ಪ್ಲಾಸ್ಟಿಕ್ ಅನ್ನು ನಿಷೇಧ ಕೂಡ ಮಾಡಿದೆ. ಇಂಥ ಒಂದು ಸಂದರ್ಭದೊಳಗೆ ಜಾನುವಾರುಗಳ ಮೇಲೆ, ಪಶು ಪಕ್ಷಿಗಳ ಮೇಲೆ, ಜಲಚರಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮಗಳು ಆಗ್ತಾವ ಮತ್ತು ಅವುಗಳನ್ನ ನಾವು ಯಾವ ರೀತಿ ತಡೆ ಹಿಡಿಬೇಕು ಮತ್ತು ಒಂದು ಸ್ವಚ್ಛವಾದಂತಹ ಒಂದು ಪರಿಸರವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ವಿಚಾರಗಳು ಇವತ್ತು ಪ್ರಸ್ತುತ ಅಂತ ಹೇಳಿ ನಾನು ತಿಳ್ಕೊತೇನೆ. ಖಂಡಿತ ರೋಳಿ ಅವರೇ, ತಾವು ಹೇಳಿದಾಗೆ ಇದು ಕೇವಲ ಪಶು ಪಕ್ಷಿಗಳಲ್ಲಿ ಜಲಚರಗಳಲ್ಲಿ ಮಾತ್ರ ಹಾನಿಯನ್ನು ಉಂಟು ಮಾಡುತ್ತಿಲ್ಲ, ಇವತ್ತಿನ ದಿನ ಎಲ್ಲಾ ಪ್ರದೇಶಗಳಲ್ಲಿ ಕೆರೆ ಇರಬಹುದು, ಊರಿರಬಹುದು, ಜಮೀನುಗಳಿರಬಹುದು, ಎಲ್ಲಾ ಕಡೆ ಪ್ಲಾಸ್ಟಿಕ್ ಹರಡಿ ಮಣ್ಣಿನ ಕಣಗಳಲ್ಲಿ ಸೇರಿಕೊಂಡಿದೆ. ಹಾಗಾಗಿ ಪ್ಲಾಸ್ಟಿಕ್ ಇಲ್ಲದ ಒಂದು ಜಾಗವೇ ಇಲ್ಲ ಅನ್ನೋ ಒಂದು ಸ್ಥಿತಿ ಉಂಟಾಗಿದೆ. ಇದು ಸುಮಾರು 400 ವರ್ಷ ಆದರೂ ಕರಗದೆ ಭೂಮಿಯಲ್ಲಿ ಉಳಿಯೋದ್ರಿಂದ ಇದು ಮುಂದಿನ ಒಂದು ಸಾರ್ವಜನಿಕ ಆರೋಗ್ಯದ ಮೇಲೆ, ಜಾನುವಾರುಗಳ ಆರೋಗ್ಯದ ಮೇಲೆ, ಒಟ್ಟಾರೆ ಪರಿಸರದ ಮೇಲೆ ಒಂದು ದುಷ್ಪರಿಣಾಮ ಬೀರ್ತಾ ಇದೆ. ಇದರಿಂದ ಅನೇಕ ಉಪಯೋಗಗಳಿದೆ, ಆದರೆ ದುಷ್ಪರಿಣಾಮಗಳು ಕೂಡ ಇರೋದ್ರಿಂದ ಇದು ಒಂದು ಗಂಭೀರವಾದ ವಿಷಯ, ಅದರ ಬಗ್ಗೆ ಚರ್ಚೆ ಮಾಡೋದು ಸೂಕ್ತ ಅಂತ. ಅದು ಉಪಯೋಗ ಇರುವುದಕ್ಕೆ ನಮ್ಮ ರೈತರು ಹೆಚ್ಚಿನ ಪ್ರಮಾಣದೊಳಗೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ರೈತರು ಗೊಬ್ಬರ ಚೀಲ ತರೋದಕ್ಕೆ ಪ್ಲಾಸ್ಟಿಕ್ ಚೀಲಗಳೇ ಬರ್ತದೆ, ಇನ್ಯಾವುದೋ ಬೀಜ ಇತ್ಯಾದಿಗಳನ್ನ ತರಬೇಕು ಅಂತಂದ್ರು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಗಳನ್ನ ನಾವು ಬಳಸ್ತೀವಿ, ತರಕಾರಿಗಳನ್ನ ಮಾರುಕಟ್ಟೆಗೆ ಸಾಗಿಸಬೇಕು ಅಂತಂದ್ರು ಪ್ಲಾಸ್ಟಿಕ್ ಚೀಲಗಳ ಬಳಕೆ ಆಗ್ತದೆ. ಹಾಗಾಗಿ ಪ್ಲಾಸ್ಟಿಕ್ ನ ಉಪಯೋಗ ಎಲ್ಲೆಡೆ ಆಗ್ತಾ ಇದೆ. ಈ ಪ್ಲಾಸ್ಟಿಕ್ ಉಪಯೋಗ ಈ ಸುಮಾರು 100 ವರ್ಷಗಳಿಂದ ಶುರುವಾಯಿತು. ಮೊದಲು ಬೇರೆ ಗೋಣಿ ಚೀಲ ಇತ್ಯಾದಿಗಳ ಪ್ರಯೋಗ ಇರ್ತಾ ಇತ್ತು. ಮೊದಲು ಪಾಲಿಟೆಟ್ರಾ ಫ್ಲೋರೋ ಎಥಿಲಿನ್ ಅಂತ ಶುರುವಾಯಿತು, ನೈಲಾನ್ ಬಳಕೆ ಬಂತು, ಪಾಲಿ ಟೆರಾಫ್ಥಲಿನ್ ಅಂತ ಬಂತು, ಪಾಲಿಸ್ಟ್ರೀನ್ ಅಂತ ಬಂತು, ಪಾಲಿಎಥಿಲಿನ್ ಬ್ಯಾಗ್ಗಳು ಕ್ಯಾರಿ ಬ್ಯಾಗ್ಗಳು ಬಂದವು. ಈಗ ಅನೇಕ ರೀತಿಯ ಪ್ಲಾಸ್ಟಿಕ್ಗಳ ಬಳಕೆ ಶುರುವಾಯಿತು. ಅನೇಕ ಕೈಗಾರಿಕೆಗಳಲ್ಲಿ ಪ್ಲಾಸ್ಟಿಕ್ಗಳ ಒಂದು ಅವಶ್ಯಕತೆ ಉಂಟಾಗ್ತಾ ಇದೆ. ಉದಾಹರಣೆಗೆ ನಮಗೆ ಈ ಯಂತ್ರಗಳನ್ನ ತಯಾರು ಮಾಡಲಿಕ್ಕೆ, ಈ ಆಟೋಮೊಬೈಲ್ಸ್ ಇರಬಹುದು, ವಾಹನಗಳ ಚಾಲನೆ, ಇದಕ್ಕೆಲ್ಲದಕ್ಕೂ ಸ್ಟೀಲ್ ಮೊದಲು ಉಪಯೋಗ ಮಾಡ್ತಾ ಇದ್ರೆ ಈಗ ಪ್ಲಾಸ್ಟಿಕ್ಗಳ ಬಾಡಿನೇ ಬರ್ತಾ ಇದೆ. ಮೊಬೈಲ್ ನಿಂದ ಹಿಡಿದುಕೊಂಡು ನೀವು ಏನೇ ಒಂದು ಸಾಮಾನು ಬೇಕಂದ್ರೆ ಕುರ್ಚಿ ಟೇಬಲ್ಗಳು ಪ್ಲಾಸ್ಟಿಕ್ ಮಯ ಆಗಿದೆ. ವಿದೇಶಗಳಲ್ಲಿ ಸುಮಾರು ಒಂದು 35-40% ವಾಹನ ತಯಾರಿಕೆಯಲ್ಲಿದ್ರೆ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಅಂದ್ರೆ ನಾವು ಏನು ಆಹಾರ ವಸ್ತುಗಳನ್ನ ಪ್ಯಾಕೆಟ್ ಮಾಡೋದಕ್ಕೆ, ಸಾಗಾಟ ಮಾಡೋದಕ್ಕೆ ನಾವು ಅದನ್ನ ಬಳಕೆ ಮಾಡ್ತಾ ಇದೀವಿ. ಅದ್ರ ಪ್ರಮಾಣ 45-55% ಅದ್ರ ಬಳಕೆ ಆಗ್ತಾ ಇರೋದ್ರಿಂದ ಎಲ್ಲೆಡೆ ಪ್ಲಾಸ್ಟಿಕ್ಗಳ ಬಳಕೆ ಅನಿವಾರ್ಯತೆ ಸೃಷ್ಟಿ ಮಾಡಿದೆ. ಹೀಗಾಗಿ ಪ್ಲಾಸ್ಟಿಕ್ಗಳ ಬಳಕೆ ಗಂಭೀರ ಪ್ರಮಾಣದಲ್ಲಿ ಇದೆ. ಈಗ ಈ ತರ ನಾವು ನಮ್ಮ ಜೀವನದೊಳಗೆ ಎಂದೂ ಇರಲಾರ್ದಂಗೆ ಪ್ಲಾಸ್ಟಿಕ್ ಅನ್ನ ಉಪಯೋಗ ಮಾಡ್ತಾ ಇದ್ದೇವಲ್ಲ, ಪ್ರತಿಯೊಂದು ಹಂತದೊಳಗೆ ತಾವು ಈಗ ಹೇಳದಂಗ ಮನೆಯೊಳಗೆ ನಾವು ಎಲ್ಲೇ ಹೋದ್ರೂ ಸಹಿತ ಪ್ಲಾಸ್ಟಿಕ್ ಮಯ ಆಗಿಬಿಟ್ಟದ ಮನೆ. ಇಂಥ ಒಂದು ಸಂದರ್ಭದೊಳಗೆ ಯಾವ ರೀತಿ ಮನುಷ್ಯರ ಮೇಲೆ ಅದು ಮನುಷ್ಯರ ಶರೀರವನ್ನು ಪ್ರವೇಶ ಮಾಡುವಂತದ್ದಾಗಲಿ ಅಥವಾ ಆಹಾರವನ್ನು ಪ್ರವೇಶ ಮಾಡುವಂತದ್ದಾಗಲಿ ಮತ್ತು ಅದರಿಂದ ಆಗುವಂತಹ ದುಷ್ಪರಿಣಾಮಗಳು ಮನುಷ್ಯರ ಮೇಲೆ ನಾವು ವಿಚಾರ ಮಾಡಿದ್ರೆ ಏನಾಗಬಹುದು ಅಂತಂದ್ರೆ, ಎಷ್ಟು ಈ ಬಳಕೆ ಇದೆ, ಯಾಕಿದು ಮನುಷ್ಯರ ಒಂದು ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀಳುತ್ತಂದ್ರೆ ಬಳಕೆ ಎಷ್ಟು ಮಟ್ಟಿಗಿದೆ ಅಂತ ತಿಳ್ಕೋಬೇಕು. ಉದಾಹರಣೆಗೆ 1996 ಅಂದ್ರೆ ಸುಮಾರು 25 ವರ್ಷದ ಹಿಂದೆ ಪ್ಲಾಸ್ಟಿಕ್ ನ ಒಂದು ಬಳಕೆ ನಮ್ಮ ದೇಶದಲ್ಲಿ 61,000 ಟನ್ ಇತ್ತು. ಅದು 2050 ಅದು 100,000 ಟನ್ ದಾಟ್ತು. ಆಮೇಲೆ 300,000 ಟನ್ ದಾಟ್ತು. 2003 300,000 ಟನ್ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಕ್ಕೆ ಶುರುವಾಯಿತು, ಬಳಕೆ ಉತ್ಪಾದನೆ ಮತ್ತು ಬಳಕೆ. ಈಗ 2017 ಸುಮಾರಿಗೆ 174,000 ಟನ್ ಬಳಕೆ ಆಗ್ತಾ, ಇತ್ತೀಚಿನ ದಿನಗಳಲ್ಲಿ ಇದು 250,000 ಟನ್ ಪ್ಲಾಸ್ಟಿಕ್ ಬಳಕೆ ಆಗ್ತದೆ. ಪ್ಲಾಸ್ಟಿಕ್ ನಿರ್ವಹಣೆ ಅವಲಂಬಿಸಿ ನಮ್ಮ ದೇಶದಲ್ಲಿ ಸುಮಾರು 50,000 ಕೋಟಿ ವ್ಯವಹಾರ ಪ್ಲಾಸ್ಟಿಕ್ ಉತ್ಪಾದನೆ ಮತ್ತೆ ಅದರ ಬಳಕೆ ಮೇಲೆ ನಿಂತಿದೆ. ಸುಮಾರು 22,000 ಸಣ್ಣ ಸಣ್ಣ ಕೈಗಾರಿಕೆಗಳು ಪ್ಲಾಸ್ಟಿಕ್ ಅನ್ನು ಉತ್ಪಾದನೆ ಮಾಡ್ತಾ ಇದಾವೆ. 12,000 ಅಧಿಕ ಮಂದಿ ಈ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಅವರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಇದು ಇದರ ಬಳಕೆ ಆಯಿತು. ಹಾಗಾಗಿ ಇಷ್ಟೊಂದು ಬಳಕೆ ಇದ್ಮೇಲೆ ಅದು ಎಲ್ಲ ಹೋಗ್ಬೇಕು, ನಮ್ಮ ಭೂಮಿಯಲ್ಲೇ ಉಳಿಬೇಕು. ಅದು ಭೂಮಿಯಲ್ಲೇ ಉಳಿದಾಗ ಏನಾಗ್ತಾ ಇದೆ, ಇದನ್ನ ಅನೇಕ ರೀತಿಯಲ್ಲಿ ನಾವು ಉಪಯೋಗ ಮಾಡ್ತಾ ಇರೋದ್ರಿಂದ ಪ್ಲಾಸ್ಟಿಕ್ ನ ಒಂದು ಆ ಕಣಗಳು ಏನ್ ನಾವು ದೊಡ್ಡ ದೊಡ್ಡ ಒಂದು ಪ್ಲಾಸ್ಟಿಕ್ ಉಪಯೋಗ ಮಾಡ್ತೀವಿ, ಮೇಜು ಟೇಬಲ್ಗಳು ಇತ್ಯಾದಿ, ಮತ್ತೆ ಈ ಕ್ಯಾರಿ ಬ್ಯಾಗ್ಗಳು ಇರಬಹುದು, ಅವು ಸಣ್ಣ ಸಣ್ಣ ಕಣಗಳಾಗಿ ಒಡಿತಾ ಇದಾವೆ. ಮೊದ್ಲೇನ್ ತಿಳಿತಾ ಇದ್ರೆ ಅವು ಹಂಗೆ ಇರ್ತವೆ ಕರಗಲ್ಲ ಅಂತ, ಅವು 5 microns ಕಡಿಮೆ ಪ್ರಮಾಣದಲ್ಲಿ ಕಣಗಳಾಗಿ ಅವು ಒಡೆದು ಮಣ್ಣಲ್ಲಿ ಸೇರ್ಕೋತಾ ಇದಾವೆ, ನೀರಿನಲ್ಲಿ ಸೇರ್ಕೋತಾ ಇದಾವೆ. ತಾವು ಹೇಳುವಂಗ ಮೇಜು ಕಣ್ಣಿಗೆ ಕಾಣ್ತಾ ಇದ್ರು ಸಹಿತ ಆ ರಾಸಾಯನಿಕದ ಅಂಶಗಳು ನೆಲವನ್ನು ಸೇರ್ತಾ ಇದಾವೆ. ಆ ಯಾವ ರಾಸಾಯನಿಕ ಅಂಶಗಳು ತಾವು ಹೇಳಿದಾಗೆ ಪ್ಲಾಸ್ಟಿಸೈಸರ್ಸ್ ಅಂತೀವಿ, ಮಾನೋಮರ್ಸ್ ಅಂತೀವಿ, ಬೈಫಿನೈಲ್ಸ್ ಅಂತೀವಿ, ಇವು ನಾವು ಬಳಕೆ ಮಾಡಿದ ನಂತರ ಕಣಗಳಾಗಿ ಒಡಿತಾ ಇದಾವೆ ಬಿಸಿಲಿಗೆ. ಅದಕ್ಕೆ ಇದಕ್ಕೆ ವಾತಾವರಣದ ಒಂದು ಒಡ್ಡಿಕೊಂಡು 10, 20, 30 ವರ್ಷಗಳಲ್ಲಿ ಅವು ಸಣ್ಣ ಕಣಗಳಾಗಿ ಅವು ಒಡಿತಾ ಇದಾವೆ. ಒಡೆದು ಅವು ನೀರಿನಲ್ಲಿ ಸೇರ್ಕೋತವೆ, ಆಹಾರದಲ್ಲಿ ಸೇರ್ಕೋತವೆ, ಅಂತ ಆಹಾರವನ್ನ ಸೇವಿಸಿದಂತಹ ಜಾನುವಾರುಗಳ ಮಾಂಸಗಳಲ್ಲಿ ಸೇರ್ಕೋತಾ ಇದಾವೆ. ಮಾಂಸ ಮತ್ತು ಹಾಲು, ಜಾನುವಾರು ಹಾಲಲ್ಲಿ ಅದು ಬರ್ತಾ ಇದೆ, ಅಂತ ಹಾಲನ್ನ ಸೇವಿಸಿದಂತ ಮನುಷ್ಯರ ದೇಹದಲ್ಲಿ ಅವು ಸೇರ್ಕೋತಾ ಇದಾವೆ. ನೀವು ವಿಚಾರ ಮಾಡ್ರಿ, ಇವತ್ತಿನ ದಿನ ಮಗು ಏನು ಎದೆ ಹಾಲು ಕುಡಿತದೆ, ತಾಯಿಯ ಎದೆ ಹಾಲು ಕೂಡ ಅದು ಸುರಕ್ಷಿತವಲ್ಲ. ತಾಯಿಯ ಎದೆ ಹಾಲಿನಲ್ಲಿ ಕೂಡ ಇವತ್ತು ಪ್ಲಾಸ್ಟಿಕ್ ಕಣಗಳು ಸ್ರವಿಸಲ್ಪಟ್ಟು ಮಕ್ಕಳುಗಳು ಕೂಡ ಅದನ್ನ ಎದೆ ಹಾಲಿನ ಮುಖಾಂತರ ಸೇವಿಸ್ತಾ ಇದ್ದವು. ಮತ್ತೆ ನಾವು ಕೂಡ ಈ ಹಾಲನ್ನು ಏನು ಕುಡಿತೀವಿ ಜಾನುವಾರುಗಳಿಂದ, ಅದರಲ್ಲೂ ಕೂಡ ನಮಗೆ ಈ ಒಂದು ಆಂಟಿಬಯೋಟಿಕ್ಗಳ ಒಂದು ಪಳಿಯುಳಿಕೆಗಳು, ಪ್ಲಾಸ್ಟಿಕ್ ಅಂಶಗಳು ಮನುಷ್ಯನ ದೇಹವನ್ನು ಸೇರ್ತಾ ಇದೆ. ಅದರಿಂದ ಇದು ಆರೋಗ್ಯದ ಮೇಲೆ ಖಂಡಿತ ದುಷ್ಪರಿಣಾಮ ಮಾಡ್ತಾ ಇದೆ. ಏನಾಗ್ತದೆ ಅಂತಂದ್ರೆ, ಈ ಮನುಷ್ಯರಲ್ಲಿ ಹೆಣ್ಣು ಮಕ್ಕಳು ಬೇಗ ಒಂದು ಪ್ರೌಢಾವಸ್ಥೆಗೆ ಬರ್ತಾ ಇದೆ, ಮತ್ತೆ ಸಂತಾನೋತ್ಪತ್ತಿ ಕ್ಷಮತೆ ಗಂಡಸರಲ್ಲಿ ಕಡಿಮೆ ಆಗ್ತಾ ಇದೆ. ಹೈಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಮನುಷ್ಯರಲ್ಲಿ ಸರಿಯಾಗಿ ಸ್ರವಿಕೆ ಆಗ್ತಾ ಇಲ್ಲ, ಹೈಪೋಥೈರಾಯ್ಡಿಸಮ್ ಅನ್ನೋ ಪ್ರಾಬ್ಲಮ್ ಬರ್ತಾ ಇದೆ. ಮತ್ತೆ ಈ ಡಯಾಬಿಟಿಸ್ ಟೈಪ್ 2, ಮಧುಮೇಹ ಟೈಪ್ 2, ಅದಕ್ಕೂ ಕೂಡ ಈ ಪ್ಲಾಸ್ಟಿಕ್ ಕಣಗಳು ಕಾರಣ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಹೆಣ್ಮಕ್ಳಲ್ಲಿ ಅವರ ಒಂದು ಅಂಡಾಶಯಗಳು ಅದರ ಮೇಲೆ ಸಿಸ್ಟ್ ಅಂದ್ರೆ ನೀರಿನ ಒಂದು ಗುಳ್ಳೆಗಳು ತಯಾರಾಗ್ತವೆ, ಅದರಿಂದ ಅವ್ರೇನಾಗ್ತಾ ಇದಾರೆ, ಅವ್ರಿಗೆ ಬೇಗ ಗರ್ಭ ಧರಿಸ್ತಾ ಇಲ್ಲ, ಆರೋಗ್ಯ ಸಮಸ್ಯೆ ಬರ್ತಾ ಇದೆ. ಜೊತೆಗೆ ಈ ಹಾರ್ಮೋನ್ ಉತ್ಪಾದನೆ ಮೇಲೆ ಈ ಪ್ಲಾಸ್ಟಿಕ್ ಕಣಗಳ ಪರಿಣಾಮ ಉಂಟು ಮಾಡಿ ಅನೇಕ ರೀತಿಯ ಕ್ಯಾನ್ಸರ್ಗಳನ್ನ ಮನುಷ್ಯರಲ್ಲಿ ಉಂಟು ಮಾಡ್ತಾ ಇದೆ. ಉದಾಹರಣೆಗೆ ಗಂಡು ಮಕ್ಕಳಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್, ಹೆಣ್ಣು ಮಕ್ಕಳಲ್ಲಿ ಓವೇರಿ ಕ್ಯಾನ್ಸರ್, ಮತ್ತೆ ಗರ್ಭಾಶಯದ ಕ್ಯಾನ್ಸರ್, ಅನೇಕ ರೀತಿಯ ಕ್ಯಾನ್ಸರ್ಗಳು ಕೂಡ ಈ ಪ್ಲಾಸ್ಟಿಕ್ ಸೇವನೆ ಕಾರಣ ಅನ್ನೋದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಮೊದಲು ಏನು ಪ್ಲಾಸ್ಟಿಕ್ಗಳು ಬರೀ ಚರಂಡಿ ಒಳಗೆ ಹೋಗ್ತದೆ, ಅದನ್ನ ತಡೆ ಉಡೆ ಮಾಡ್ತವೆ, ಕರಗೋದಿಲ್ಲ ಅಂತ ತಿಳ್ಕೊಂಡು, ಅದರಿಂದ ಏನು ಹಾನಿ ಇಲ್ಲ, ಸುಮ್ಮನೆ ಇರ್ತದೆ ಅಂತ ತಿಳ್ಕೊಂಡಿದ್ರು. ಆದ್ರೀಗ ಮನುಷ್ಯ ಮತ್ತು ಜಾನುವಾರುಗಳು, ಜಲಚರಗಳು ಎಲ್ಲರ ಆರೋಗ್ಯಗಳ ಮೇಲೆ ಪ್ಲಾಸ್ಟಿಕ್ ದುಷ್ಪರಿಣಾಮ ಮಾಡುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಡಾಕ್ಟರ್, ಈಗ ನಾವು ನೇರವಾಗಿ ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡುವಂತಹ ಸಂದರ್ಭದೊಳಗ ನಾವು ಅದನ್ನ ಅನ್ಕೋಬಹುದು, ಇಲ್ಲ ಈ ಪ್ಲಾಸ್ಟಿಕ್ ನಿಂದ ರಾಸಾಯನಿಕಗಳು ನಮ್ಮ ಶರೀರವನ್ನ ಸೇರ್ತಾವ ಅಂತೇಳಿ. ಈಗ ತಾವು ಹೇಳಿದ್ರಿ, ಸಾಕಷ್ಟು ಉಪಕರಣಗಳು ಇರ್ತಾವ, ಅವುಗಳನ್ನು ಕೂಡ ನಾವು ಬಳಸ್ತಾ ಇದ್ದೀವಿ, ಅದು ಮನೆಯೊಳಗಿರಬಹುದು ಅಥವಾ ಆಫೀಸ್ನೊಳಗಿರಬಹುದು ಅಥವಾ ಉದ್ಯಮಗಳಲ್ಲಿರಬಹುದು, ಅಂತ ಏನು ಉಪಕರಣಗಳದಾವ ಆ ಪ್ಲಾಸ್ಟಿಕ್ ನಿಂದ ಮಾಡಿದಂತಹ ಉಪಕರಣಗಳು, ಅವುಗಳ ಮೂಲಕವಾಗಿಯೂ ನಮ್ಮ ಶರೀರವನ್ನ ರಾಸಾಯನಿಕಗಳು ಸೇರ್ತಾ ಇದ್ದಾವ ಅಂತೀರಿ? ಪ್ಲಾಸ್ಟಿಕ್ಗಳಿಂದ ಏನು ಉಪಕರಣಗಳಿದೆ ಅದರಿಂದ ಹೊರಸೂಸತಕ್ಕಂತಹ ವಿಕಿರಣಗಳು, ಅದಕ್ಕಿಂತಲೂ ಹೆಚ್ಚಾಗಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಾವೇನು ಕ್ಯಾರಿ ಬ್ಯಾಗ್ ಅಂದ್ರೆ ಈ ಸಣ್ಣ ಪ್ಲಾಸ್ಟಿಕ್ ಚೀಲಗಳು, ಅದರಿಂದ ಅವು ಬೇಗನೆ ಆ ಕಣಗಳಾಗಿ ಒಡಿತವೆ. ಮುಂದುವರೆದ ದೇಶಗಳಲ್ಲಿ ಚೆನ್ನಾಗ್ತಾ ಇದೆ ವಿಲೇವಾರಿ, ಅದರ ಮರುಬಳಕೆ ಆಗ್ತಾ ಇದೆ. ಆದ್ರೆ ನಮ್ಮ ದೇಶಗಳಲ್ಲಿ ಅನೇಕ ರೀತಿಯ ಒಂದು ದೊಡ್ಡ ದೇಶ ಇರೋದ್ರಿಂದ ಮತ್ತು ನಮ್ಮಲ್ಲಿ ಈ ಒಂದು ತಿಳುವಳಿಕೆ ಪ್ರಮಾಣ ಎಲ್ಲಾ ರೀತಿಯ ಜನಗಳಲ್ಲೂ ಇಲ್ಲದೆ ಇರತಕ್ಕಂತ ಸನ್ನಿವೇಶದಲ್ಲಿ ಇದರದು ಮರುಬಳಕೆ ಯಶಸ್ವಿಯಾಗಿ ಆಗ್ತಾ ಇಲ್ಲ, ಆದ್ರಿಂದ ಇದರದು ದುಷ್ಪರಿಣಾಮ ಹೆಚ್ಚುತ್ತಾ ಇದೆ. ಉದಾಹರಣೆಗೆ ನಾವು ಅದನ್ನ ಜಮೀನಲ್ಲಿ ಹಾಗೆ ಬಿಸಾಡ್ಬಿಡ್ತೀವಿ, ಒಂದು ಆಳವಾದ ತಗ್ನಲ್ಲಿ ತೋಡಿ ಅದನ್ನ ಹಾಕ್ತಾ ಇಲ್ಲ, ಅದರಿಂದ ಅದು ಹೊರಗಡೆ ಬಂದಾಗ ಅದು ವಿಕಿರಣಗಳ ಮೂಲಕ ಅದು ಭೂಮಿ ಸೇರಬಹುದು, ಅಥವಾ ಸಣ್ಣ ಸಣ್ಣ ಕಣಗಳು 5 microns 1 centimeter millimeter ಕಡಿಮೆ ಸೈಜ್ನ ಬಂದ್ಬಿಟ್ಟು ಅವು ಜಮಾ ಆಗಿ ಸಾರ್ವಜನಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಡಾಕ್ಟರ್, ಒಂದು ವಿಚಾರವನ್ನ ನಾನು ತಮಗೆ ಕೇಳ್ತಾ ಇದ್ದೀನಿ, ಏನಪ್ಪಾ ಅಂತಂದ್ರೆ, ಈಗ ನಮ್ಮ ರೈತರಂತೂ ಸಾಕಷ್ಟು ಪ್ಲಾಸ್ಟಿಕ್ ಅನ್ನ ಉಪಯೋಗ ಮಾಡ್ತಾ ಇದ್ದಾರೆ ಇವತ್ತು ತಮ್ಮ ಜೀವನದೊಳಗೆ, ಅದು ಬೇರೆ ಬೇರೆ ಕೆಲಸಗಳಾಗಿರಬಹುದು, ಆದ್ರೆ ನಾವು ಆಹಾರ ಸೇವನೆ ಮಾಡುವಂತಹ ಸಂದರ್ಭದೊಳಗ ಅಥವಾ ನೀರನ್ನ ಸೇವನೆ ಮಾಡುವಂತಹ ಸಂದರ್ಭದೊಳಗ, ಆಮೇಲೆ ಚಹಾವನ್ನ ಸೇವನೆ ಮಾಡುವಂತಹ ಸಂದರ್ಭದೊಳಗ, ಆಮೇಲೆ ಇತ್ತೀಚೆಗೆ ನಾವು ಬೆಳವಣಿಗೆಯನ್ನು ನೋಡ್ತಾ ಇದ್ದೀವಿ, ಏನಪ್ಪಾ ಅಂತಂದ್ರೆ ಆಹಾರವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಕೊಂಡು ಬಂದು ಮೊದ್ಲೇನು ಅರಿವಿಯೊಳಗೆ ಬುತ್ತಿ ಕಟ್ಕೊಂಡು ಬರ್ತಾ ಇದ್ವಿ, ಅದನ್ನ ಬಿಟ್ಟು ಈಗ ಪ್ಲಾಸ್ಟಿಕ್ ನೊಳಗೆ ಬುತ್ತಿಯನ್ನ ಕಟ್ಕೊಂಡು ಬರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ, ಅದರೊಳಗೆ ಬಿಸಿಯಾದಂತಹ ಆಹಾರ ಪದಾರ್ಥಗಳು ಕೂಡ ಇರ್ತಾವ. ಇಷ್ಟು ಪ್ಲಾಸ್ಟಿಕ್ ನೇರವಾಗಿ ನಾವು ಬಳಸ್ತಾ ಇದ್ದೀವಿ, ಇಂಥ ಒಂದು ಏನು ಸನ್ನಿವೇಶಗಳದಾವಲ್ಲ, ಈ ಸಂದರ್ಭದೊಳಗೆ ರಾಸಾಯನಿಕಗಳು ಎಷ್ಟರ ಮಟ್ಟಿಗೆ ನಮ್ಮ ಶರೀರವನ್ನ ನೇರವಾಗಿ ಪ್ರವೇಶ ಮಾಡ್ತಾವ? ಮೊದಲು ಇದೇನು ತೊಂದರೆ ಆಗಲ್ಲ ಅಂತ ಹೇಳಿ ಜನ ಮಾಡ್ತಾ ಇದ್ರು, ಆದ್ರೆ ಇತ್ತೀಚೆಗೆ ಸಂಶೋಧನೆಗಳಿಂದ ಗೊತ್ತಾಗ್ತಾ ಇದೆ ಪ್ಲಾಸ್ಟಿಕ್ಗಳು ಯಾವಾಗ ನಾವು ಅತಿ ತೆಳುವಾದ ಒಂದು ಚೀಲದಲ್ಲಿ ನಾವು ಆಹಾರ ಪಟ್ಟಣ ತಂದಾಗ ಮತ್ತದು ಬಿಸಿಯಾಗಿತ್ತು ಅಂತಂದ್ರೆ, ಉದಾಹರಣೆಗೆ ಚಹಾ ಇದೆ ಮತ್ತೆ ನಾವು ಹೋಟೆಲ್ಗಳಿಂದ ಪಲ್ಲೆ ಸಾರುಗಳನ್ನೆಲ್ಲ ತರ್ತೀವಿ, ಅದು ತುಂಬಾ ಬಿಸಿಯಾಗಿದ್ದಾಗ ಖಂಡಿತ ಅದರ ಮೇಲೆ ರಾಸಾಯನಿಕ ಕ್ರಿಯೆ ನಡೀತದೆ. ಆ ಕ್ರಿಯೆಯಿಂದ ಅವು ಸಣ್ಣ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ನಲ್ಲಿ ಅನೇಕ ಅಂಶಗಳನ್ನು ಬೆರೆಸಿರ್ತಾರೆ, ವಿಷಕಾರಿ ಅಂಶಗಳಿರ್ತವೆ, ಅವು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ನಮ್ಮ ದೇಹವನ್ನು ಪ್ರವೇಶಿಸತಕ್ಕಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ. ಅದರಿಂದ ಖಂಡಿತ ಇದು ಹಾನಿಯನ್ನು ಉಂಟು ಮಾಡುತ್ತದೆ. ಅದಕ್ಕೆ ಇಂಥ ಏನು ರೂಢಿ ಇತ್ತು ಅಂತಂದ್ರೆ ಅದನ್ನು ದಯವಿಟ್ಟು ನಮ್ಮ ರೈತರಾಗಲಿ ಅಥವಾ ರೈತರ ಸ್ನೇಹಿತರು ಬಂಧು ಬಾಂಧವರು ಇದನ್ನೆಲ್ಲ ಬಿಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ನಾವು ಈ ಒಂದು ಕಾರ್ಯಕ್ರಮದ ಒಂದು ಕೊನೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಬಹುದು, ಯಾವ ರೀತಿ ನಾವು ಇದನ್ನು ತಡೆಗಟ್ಟಬಹುದು. ಈ ಆರೋಗ್ಯ ಸಮಸ್ಯೆ ಬಗ್ಗೆನೇ ಮತ್ತೊಂದಷ್ಟು ನಾವು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಜಾನುವಾರುಗಳಲ್ಲಿ ಅದರ ಬಗ್ಗೆ ನಾವು ಮಾತಾಡಬಹುದು. ಹೌದು, ಅದೇ ವಿಷಯಕ್ಕೆ ಬರೋಣ ಡಾಕ್ಟ್ರೆ. ನೇರವಾಗಿ ಈಗ ಆಕಳ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು ಅಥವಾ ನಮ್ಮ ಎತ್ತುಗಳಾಗಿರ್ಬೋದು, ಏನು ನಮ್ಮ ರೈತರಿಗೆ ಸಹಾಯ ಮಾಡ್ತಾ ಇರುವಂತಹ ಜಾನುವಾರುಗಳದಾವ, ಅವುಗಳ ಆರೋಗ್ಯ ಕೂಡ ಇವತ್ತಿನ ದಿವಸ ಪ್ಲಾಸ್ಟಿಕ್ ಮೇಲೆ ನಿಂತಿದೆ ಅಂತ ಹೇಳಿ ಹೇಳ್ಬೋದು. ಯಾವ ರೀತಿ ಪ್ಲಾಸ್ಟಿಕ್ ನಿಂದ ಅವುಗಳ ಆರೋಗ್ಯದ ಮೇಲೆ ಈಗಾಗಲೇ ತಾವು ಕೆಲವು ವಿಚಾರಗಳನ್ನು ಹೇಳಿದ್ದೀರಿ, ಆದರೂ ಕೂಡ ನಮ್ಮ ರೈತರು ಎಚ್ಚರಿಕೆಯಿಂದ ಇರಬೇಕಾದಂತಹ ವಿಚಾರಗಳ ಬಗ್ಗೆ ತಾವು ಹೇಳಬೇಕು. ಈಗಾಗಲೇ ರೈತರಿಗೂ ಗೊತ್ತಿದೆ ಜಾನುವಾರುಗಳು ಕೂಡ ಪ್ಲಾಸ್ಟಿಕ್ ತಿಂತವೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಅನೇಕರು ಅದನ್ನ ಪಶು ದವಾಖಾನೆಗೆ ತಗೊಂಡು ಹೋಗ್ತಾರೆ, ನಮ್ಮದು ಎಮ್ಮೆ ಆಕಳು ಪ್ಲಾಸ್ಟಿಕ್ ತಿಂದಿದೆ ಅಂತಾನು ಹೇಳ್ತಾರೆ, ತಿಂತದೆ ಅದು ನಾವು ನೋಡಿದೀವಿ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಸುಮ್ಮನೆ ತಿನ್ನೋದಿಲ್ಲ ಜಾನುವಾರುಗಳು, ಆ ಪ್ಲಾಸ್ಟಿಕ್ ಚೀಲದೊಳಗೆ ನಾವೇನ್ ಮಾಡ್ತೀವಿ, ತರಕಾರಿ ತಿಂಡಿ ಆಹಾರವನ್ನ ಕಟ್ಟಿ ಎಸಿತೀವಿ, ಅದ್ರ ವಾಸನೆಗೆ ಬಂದು ಅವು ಬಿಡಿಸ್ಕೊಳ್ಳಕಾಗೋದಲ್ಲ, ಗಂಟು ಕಟ್ಟಿ ಎಸಿತೀವಿ ಪಟ್ಟಣಗಳನ್ನ ಬಿಡಿಸ್ಕೊಳ್ಳಕಾಗಲ್ಲ, ಅದನ್ನ ಆಹಾರ ಸಮೇತ ಪ್ಲಾಸ್ಟಿಕ್ ಚೀಲಗಳು ತಿಂದು ಬಿಡ್ತಾವ. ಒಂದಿನ ಅರ್ಧ ಕೆಜಿ, ಒಂದು ಕೆಜಿ, ಎರಡು ಕೆಜಿ ಹಿಂಗೆ ತಿಂತ ಒಂದು ಐದಾರು ತಿಂಗಳಲ್ಲಿ ಒಂದು 50 ಕೆಜಿ ಅದ್ರ ಹೊಟ್ಟೆಲಿ ಜಮಾ ಆಗ್ತದೆ. ಅದರದ್ದು ಹೊಟ್ಟೆನಲ್ಲಿ 100 ಕೆಜಿ ಜಾಗ ಇದ್ರೆ ಅದರಲ್ಲಿ 80-90 ಕೆಜಿ ಪ್ಲಾಸ್ಟಿಕ್ಕೇ ಇರ್ತದೆ, ಮೇವು ತಿನ್ನೋದಕ್ಕೆ ಶೇಖರ್ ಆಗೋದಕ್ಕೆ ಜಾಗವೇ ಇರಲ್ಲ. ಇಂಥ ಆಕಳು 8-10 ಲೀಟರ್ ಹಾಲು ಕೊಡ್ತಾ ಇದೆ ಅಂತಂದ್ರೆ ಅದು ಒಂದು ಲೋಟ ಹಾಲು ಕೊಡಲ್ಲ. ಈ ತರ ಸಮಸ್ಯೆ ಇದೆ. ಈ ಆಡು ಕುರಿಗಳಲ್ಲಿ ಇದು ಅಷ್ಟು ಸಮಸ್ಯೆ ಇಲ್ಲ, ಯಾಕಂದ್ರೆ ಆಡು ಬುದ್ಧಿವಂತ ಜೀವಿ. ಆದ್ರೂ ನಾನು ನೋಡಿದೀನಿ ಆಡುವಂತ ಜೀವಿಗಳು ಕೂಡ ಪ್ಲಾಸ್ಟಿಕ್ ತಿಂತಾ ಇದಾವೆ ಇತ್ತೀಚೆಗೆ, ಯಾಕಂದ್ರೆ ಬೇರೆ ತಿನ್ನೋದಕ್ಕೂ ಈ ನಗರಗಳಲ್ಲಿ ಹಳ್ಳಿಗಳಲ್ಲಿ ಇತ್ತೀಚೆಗೆ ಜಾಗನೇ ಇಲ್ಲ, ಹುಲ್ಲಿನ ಬದಲಾಗಿ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ಕೇ ಇರ್ತದೆ. ಹೌದು, ಹಂಗಾಗಿ ಬುದ್ಧಿವಂತ ಜೀವಿಗಳು ಕೂಡ ಕುದುರೆಯಂತ ಜೀವಿ ಕೂಡ ಪ್ಲಾಸ್ಟಿಕ್ ಪಟ್ಟಣ ತಿನ್ನೋದನ್ನ ನಾವು ನಗರ ಪ್ರದೇಶಗಳಲ್ಲಿ ನೋಡ್ತಾ ಇದೀವಿ, ಆಡು ಕುರಿ. ಹಂಗಾಗಿ ಆಕಳು ಎಮ್ಮೆ ಅಲ್ಲದೆ ಎಲ್ಲಾ ಜಾನುವಾರುಗಳಲ್ಲೂ ಈ ಸಮಸ್ಯೆ ತಲೆದೋರ್ತಾ ಇದೆ. ಈಗ ಡಾಕ್ಟರ್, ಒಂದೇ ಸಲ ಏನು ಪ್ಲಾಸ್ಟಿಕ್ ತಿಂತಾವಲ್ಲ ಪ್ರಾಣಿಗಳು, ಒಂದೇ ಸಲ ತಿಂದ ನಂತರ ಅವುಗಳ ಶರೀರದೊಳಗೆ ಏನು ತೊಂದರೆ ಆಗಂಗಿಲ್ಲ ಅಂತಂತೀರಿ? 2-3 ಕೆಜಿ ತಿಂದ್ರೆ ಏನ್ ತೊಂದರೆ ಇಲ್ಲ, ಅದು ದೇಹ ದೊಡ್ಡದಿರ್ತದೆ, 500 ಕೆಜಿ ತೂಕ ಇರತಕ್ಕಂತ ಆಕಳದಲ್ಲಿ 1-2 ಕೆಜಿ ಪ್ಲಾಸ್ಟಿಕ್ ಇದ್ರೆ ಏನೂ ಆಗಲ್ಲ. ಪ್ಲಾಸ್ಟಿಕ್ ಜೊತೆಗೆ ಸೂಜಿ ಮಳೆ ಇದ್ರೆ ಮಾತ್ರ ಅದು ತೊಂದರೆ ಮಾಡ್ತದೆ. ಆದ್ರೆ ಪ್ಲಾಸ್ಟಿಕ್ ಸುಮ್ಮನೆ ಹಾಗೆ ಹೊಟ್ಟೆಲ್ ಇರುತ್ತೆ, ಆದ್ರೆ ದಿನಾ ತಿಂತಾ ಇರದೆ ನಾವು ಹೊರಗಡೆ ಬಿಟ್ಟು ಮೇಯಿಸ್ತೀವಿ. ನಾವು ದೊಡ್ಡ ಪ್ರಮಾಣದ ರೈತರಲ್ಲ, ನಮ್ಮ ಹತ್ರ ಬರೀ 1-2 ಆಕಳು ಎಮ್ಮೆ ಇದಾವೆ, ನಾವು ಹೊರಗಡೆ ಬಿಟ್ಟು ಮೇಯಿಸ್ತೀವಿ. ಹಳ್ಳಿ ಹಳ್ಳಿಗಳಲ್ಲೂ ಪ್ಲಾಸ್ಟಿಕ್ಗಳು ತಿಪ್ಪೆ ಗುಂಡಿಗಳಲ್ಲಿ ಈಗ ರೋಡ್ ಅಲ್ಲಿ ಕಾಣಬಹುದು. ಹಾಗೆ ದಿನಾ ತಿಂತ ಒಂದು 3-4 ತಿಂಗಳಲ್ಲಿ ಅದು ಹೊಟ್ಟೆನಲ್ಲಿ 30-40 ಕೆಜಿ 15 ಕೆಜಿ ಕೆಲವೊಂದು ಆಕಳುಗಳನ್ನ ನೋಡಿದೀವಿ 70 ಕೆಜಿ ವರೆಗೂ ನಾವು ಶಸ್ತ್ರಚಿಕಿತ್ಸೆ ಮಾಡಿ ತೆಗೆದಿದ್ದೀವಿ. ಅಂತಹ ಜಾನುವಾರುಗಳಿಗೆ ಸಮಸ್ಯೆ ಆಗ್ತದೆ. ಬರೀ 1-2 ಕೆಜಿ ಅದ್ರ ಒಟ್ಟಾಗಿದ್ರೆ ಏನು ಆಗೋದಿಲ್ಲ. ಆದ್ರೆ ಯಾರು ತಮ್ಮ ಸುಧಾರಿತ ಪದ್ಧತಿಯಲ್ಲಿ ಪಶುಸಂಗೋಪನೆ ಮಾಡ್ತಾರೆ, ಡೈರಿಗಳಲ್ಲಿ ಬಂದು ಕೊಟ್ಟಿಗೆನಲ್ಲೇ ಸಾಕ್ತಾರೆ, ಹೊರಗಡೆ ಬಿಡಲ್ಲ, ಅಂತ ಜಾನುವಾರುಗಳಲ್ಲಿ ಸಮಸ್ಯೆ ಅಲ್ಲ. ಆದ್ರೆ ಹೊರಗಡೆ ಬಿಟ್ಟು ಮೇಯಿಸತಕ್ಕಂತಹ ಸಣ್ಣ ರೈತರುಗಳಲ್ಲಿ ಈ ಸಮಸ್ಯೆ ಅತಿಯಾಗಿ ಕಂಡು ಬರ್ತದೆ. ಇನ್ನೊಂದು ತೊಂದರೆ ಅಂತಂದ್ರೆ ಇದು ಪ್ಲಾಸ್ಟಿಕ್ ಹೊಟ್ಟೆ ಒಳಗಿದೆ ಅಂತ ನಾವು ಪತ್ತೆ ಹಚ್ಚೋದಕ್ಕಾಗೋದಿಲ್ಲ, ಆಗುದಿಲ್ಲ. ಯಾವುದೇ ಅದಕ್ಕೊಂದು ಟೆಸ್ಟ್ಗಳು ಅನ್ನೋದಿಲ್ಲ, ಎಕ್ಸ್ರೇ ತೆಗೆದ್ರೂ ಕಾಣೋದಿಲ್ಲ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ದಲ್ಲಿ ಕಾಣಲ್ಲ, ರಕ್ತ ಪರೀಕ್ಷೆ ಮಾಡಿದ್ರೆ ಅದು ಪ್ಲಾಸ್ಟಿಕ್ ನಿಂದಲೇ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಬಹಳ ಕಷ್ಟ ಅಂದಂಗ ಆಯ್ತದೆ. ಹೌದು, ಪ್ಲಾಸ್ಟಿಕ್ ಇದೇನೋ ಇಲ್ಲೋ ಅನ್ನೋ ಪರೀಕ್ಷೆ ಮಾಡೋದಕ್ಕೆ ಅತಿ ತಜ್ಞರ ಅವಶ್ಯಕತೆ ಬೇಕು. ಹೊಟ್ಟೆ ಸಮಸ್ಯೆಗಳು, ಬೇದಿ ಅಥವಾ ಇನ್ನೇನು ಇದರಲ್ಲಿ ಏನು ಕಂಡು ಬರೋದಿಲ್ಲ. ಹೊಟ್ಟೆ ಪೂರ್ತಿ 50-60 ಕೆಜಿ ಹೊಟ್ಟೆ ಒಳಗಿದೆ ಅಂದಾಗ ರೈತರಿಗೆ ಅದು ಕಂಡು ಬರ್ತದೆ. ಅವಾಗ ಬಹಳ ನಿತ್ರಾಣ ಆಗ್ತವೆ, ಮೇವು ತಿನ್ನೋದು ನಿಲ್ಲಿಸ್ತವೆ, ಹಾಲು ಕೊಡೋದಿಲ್ಲ. ಇನ್ನೂ ಜಾಸ್ತಿ ಇದೆ ಅಂತಂದ್ರೆ ನಿತ್ರಾಣಾಗಿ ನೆಲ ಹಿಡಿದು ಬಿಡ್ತಾವ, ಎದ್ದಳಕ್ಕೆ ಬರಲ್ಲ, ಒಂದು ವಾರ 2 ವಾರದಲ್ಲಿ ಸತ್ತು ಹೋಗ್ತವೆ. ಅಂದ್ರೆ ಶರೀರದೊಳಗೆ ಪ್ಲಾಸ್ಟಿಕ್ ನ ಪ್ರಮಾಣ ಹೆಚ್ಚಾದಂಗ ಅವು ಮೇವು ತಗೊಳ್ಳುವಂತ ಒಂದು ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. 100 ರೋಗಗಳಿದೆ, ಅವಾಗಲೂ ಮೇವು ತಿನ್ನಲ್ಲ, ಪ್ಲಾಸ್ಟಿಕ್ ಇದೆ ಅಂತ ನಾವ್ ಹೇಗೆ ಹೇಳ್ತೀವಿ? ಹಂಗಾಗಿ ಇದನ್ನ ಪತ್ತೆ ಹಚ್ಚೋದು ನಿಖರವಾಗಿ ಹೇಳೋದು ಕಷ್ಟ ಆಗ್ತದೆ. ಪ್ಲಾಸ್ಟಿಕ್ ಗುರುತು ಆಗೋದಿಲ್ಲ ಅಂತಂದಾಗ ಬಹಳ ಕಷ್ಟ ನಮ್ಮ. ಅದಕ್ಕೆ ಒಂದೇ ಪರಿಹಾರ ಏನಂತಂದ್ರೆ ತಜ್ಞ ವೈದ್ಯರ ಹತ್ರ ನಾವು ತಗೊಂಡೋದಾಗ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ಅದ್ರ ಹೊಟ್ಟೆ ಒಳಗಿರತಕ್ಕಂತ ಎಲ್ಲಾ ಪ್ಲಾಸ್ಟಿಕ್ ಗಳನ್ನು ತೆಗೆದು ಮತ್ತೆ ಅದನ್ನ ನಾವು ಬದುಕಿಸಕ ಒಂದು ಅವಕಾಶ ಇದೆ. ಅದೊಂದೇ ಪರಿಹಾರ. ಏನು ಅಂತಂದ್ರೆ ಅದನ್ನ ನಾವು ನಿರ್ವಹಣೆ ಪಶುಸಂಗೋಪನೆಯಲ್ಲಿ ಪ್ಲಾಸ್ಟಿಕ್ ತಿಂದಂಗೆ ನೋಡ್ಕೋಬಹುದೇ ವಿನ ಒಂದ್ಸರ್ತಿ ಹೊಟ್ಟೆ ಸೇರ್ತು ಅಂದ್ರೆ ಇಂಜೆಕ್ಷನ್ ಕೊಟ್ಟು ನಾವು ಕರಗಿಸಕ್ ಆಗುದಿಲ್ಲ. ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನ ನಾವು ಅಂತಹ ಜಾನುವಾರುಗಳನ್ನು ಉಳಿಸಬಹುದು. ಪ್ರತಿಯೊಂದು ತಾಲೂಕು ಜಿಲ್ಲೆ ಇವನ್ ಹಳ್ಳಿ ಹಳ್ಳಿಗಳಲ್ಲಿರೋ ಜಾನುವಾರುಗಳಲ್ಲಿ ಒಂದು 100 ಜಾನುವಾರುಗಳದ ನೀವು ಆಪರೇಷನ್ ಮಾಡ್ರಿ, 50 ಜಾನುವಾರುಗಳ ಹೊಟ್ಟೆಯಲ್ಲಿ ಇವತ್ತು ಪ್ಲಾಸ್ಟಿಕ್ ಸಿಗ್ತದೆ. ಈ ಪರಿಸ್ಥಿತಿ ಇದೆ. ಆದ್ರಿಂದ ರೈತರು ಕಾಳಜಿ ವಹಿಸಿ ತಮ್ಮ ಜಾನುವಾರುಗಳ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಅಡ್ಡಿಲ್ಲ ಡಾಕ್ಟರ್, ಈಗ ಮತ್ತೆ ಇಂಥ ಒಂದು ಪರಿಸ್ಥಿತಿ ಅದ ಅಂತಂದಾಗ, ಯಾಕಂತಂದ್ರೆ ಪ್ಲಾಸ್ಟಿಕ್ ಎಲ್ಲಾ ಕಡೆ ಈಗ ನಾವು ನೋಡ್ತಾ ಇದ್ದೀವಿ, ತಾವು ಹೇಳದಂಗ ಪ್ರತಿಯೊಂದು ಜಾಗದೊಳಗೂ ನೋಡ್ತಾ ಇದ್ದೀವಿ. ಅಂತ ಸಂದರ್ಭದೊಳಗ ರೈತರು ಯಾವ ರೀತಿ ನಿರ್ವಹಣೆ ಮಾಡಿಕೊಳ್ಬೇಕು ಅಂತಂತೀರಿ? ಪ್ಲಾಸ್ಟಿಕ್ ಇಲ್ಲದ ಜಾಗದಲ್ಲಿ ಜಾನುವಾರುಗಳನ್ನು ಮೇಯಿಸುವಂತಹ ವ್ಯವಸ್ಥೆ ಆಗಲಿ, ಅಥವಾ ಏನು ಮೇವನ್ನು ಒಯ್ದು ನೇರವಾಗಿ ಕೊಟ್ಟಿಗೆ ಒಳಗೆ ಜಾನುವಾರುಗಳನ್ನು ಕಟ್ಟಿ ಅಲ್ಲೇ ಕೊಡುವಂತಹ ಒಂದು ವ್ಯವಸ್ಥೆ ಮಾಡಿದ್ರೆ ಸುರಕ್ಷಿತವಾಗಿರ್ತಾವ ಅನ್ನುವಂಥದ್ದು. ಈಗ ಎಲ್ಲಾ ರೈತರು ದೊಡ್ಡ ರೈತರು ಇರೋದಲ್ಲ, ಎಲ್ಲರ ಹತ್ರ ಒಂದು ದೊಡ್ಡ ಕೊಟ್ಟಿಗೆ ಇರೋದಿಲ್ಲ. ಎಲ್ಲವನ್ನ ಕಟ್ಟಿ ಮೇಯಿಸಾಕ್ತಕ್ಕಂಥ ಶಕ್ತಿ ಇದ್ರೆ ಅದು ಮಾಡೋದು ಉತ್ತಮ. ಒಂದು ಎರಡು ಎಮ್ಮೆಗಳಿದೆ ನಾವು ಹೊರಗಡೆ ಬಿಟ್ಟು ಮೇಯಿಸಬೇಕು ಅಂತಂದ್ರೆ ನಾವು ಎಲ್ಲಿ ಕಾರ್ಖಾನೆಗಳಿರಲ್ಲ, ಕೈಗಾರಿಕೆಗಳಿರಲ್ಲ, ಎಲ್ಲಿ ಮದುವೆ ಮಂಟಪಗಳು ಅಥವಾ ತಿಪ್ಪೆಗುಂಡುಗಳು ಇರೋದಿಲ್ಲ, ಅಂತ ಕಡೆ ಮೇಯತಕ್ಕಂಥ ವ್ಯವಸ್ಥೆ, ಊರೊರಗೆ ಏನು ಗೋಮಾಳದ ಪದ್ಧತಿ ಹಿಂದಿತ್ತು, ಹುಲ್ಲುಗಾವಲುಗಳಿದ್ವು, ಅಂತ ಕಡೆ ಮೇಯಿಸತಕ್ಕಂಥ ಒಂದು ಪದ್ಧತಿ ಜಾರಿಗೆ ಬಂದಲ್ಲಿ ಅಲ್ಲಿ ನಾವು ಬಿಟ್ಟು ಮೇಯಿಸಿದಾಗ ಇವು ಸುರಕ್ಷಿತವಾಗಿ ಇರ್ತವೆ. ಪ್ರತಿಯೊಂದು ಗ್ರಾಮ ಪಂಚಾಯತಿ ಹಂತದಲ್ಲಿ ಏನ್ ಮಾಡಬಹುದು, ಗ್ರಾಮ ಪಂಚಾಯತಿ ಹಂತದಲ್ಲಿ ನಿರ್ಣಯಗಳು ತಗೋಬೇಕು. ನಾವು ತಿಪ್ಪೆಗುಂಡೆಗಳಲ್ಲಿ ಪ್ಲಾಸ್ಟಿಕ್ ಚೀಲಗಳು ಎಸಿಬಾರದು, ಅದಕ್ಕೆ ಸಪರೇಟ್ ಆಗಿ ನಾವೊಂದು ವಿಲೇವಾರಿ ಮಾಡಬೇಕು ಪ್ರತ್ಯೇಕವಾಗಿ. ಒಂದು ಹಳ್ಳಿದಲ್ಲಿ ಒಂದು 2-3 ಕಡೆ ನಾವು ಪ್ರತ್ಯೇಕವಾಗಿ ವಿಲೇವಾರಿ ಮಾಡತಕ್ಕಂತಹ ಪದ್ಧತಿಯನ್ನು ತರಬೇಕು ಪ್ರತಿಯೊಂದು ಗ್ರಾಮ ಪಂಚಾಯತಿ ಹಂತದಲ್ಲಿ. ನಾವು ಏನ್ ತಿಪ್ಪೆಗುಂಡಿದಲ್ಲಿ ಪ್ಲಾಸ್ಟಿಕ್ ಗಳು ಎಸ್ಬಿಟ್ರೆ ಅದೇ ಪ್ಲಾಸ್ಟಿಕ್ ಗಳು ಮತ್ತೆ ಜಮೀನನ್ ಸೇರ್ತವೆ, ಮತ್ತೆ ಮಣ್ಣು ಕಲುಷಿತವಾಗ್ತದೆ, ಮತ್ತೆ ಜಾನುವಾರುಗಳು ಗಾಳಿಗೆ ಹಾರ್ಕೊಂಡು ಹೋಗಬಹುದು, ಮತ್ತೆ ಜಾನುವಾರುಗಳು ಅವನ್ನು ತಿನ್ನಬಹುದು. ಅದಕ್ಕೆ ಪ್ರತಿ ಹಂತದಲ್ಲೂ ಗ್ರಾಮ ಪಂಚಾಯತಿ ಹಂತದಿರಬಹುದು, ತಾಲೂಕು ಪಂಚಾಯತಿ ಇರಬಹುದು, ನಗರ ಪ್ರದೇಶಗಳಿರಬಹುದು, ವಿಲೇವಾರಿಯನ್ನು ಸೂಕ್ತವಾಗಿ ಮಾಡಿದಲ್ಲಿ ಇದರದೊಂದು ಹತೋಟಿ ಸಾಧ್ಯ ಇದೆ. ಮತ್ತೆ ಬಳಕೆ ಪ್ರಮಾಣ ಕಡಿಮೆ ಮಾಡಬೇಕು. ನಾವು ಪ್ಲಾಸ್ಟಿಕ್ ಚೀಲಗಳ ಬದಲು ಗೋಣಿ ಚೀಲವನ್ನು ಬಳಕೆ, ಹತ್ತಿಯ ಚೀಲ ತಗೊಂಡೋಗುದು, ಸಾಮಾನುಗಳನ್ನು ನಾವು ನಮ್ಮದೇ ಆದ ಒಂದು ಬ್ಯಾಗ್ ತಗೊಂಡು ಹೋಗ್ತದಂತ ಪ್ರಾಪರ್ ಒಂದು ಸರಿಯಾದ ವಿಲೇವಾರಿ ಪದ್ಧತಿ. ಡಾಕ್ಟರ್, ಈಗ ತಾವು ಸಾಕಷ್ಟು ಗಂಭೀರವಾದಂತಹ ವಿಚಾರಗಳನ್ನು ಹೇಳಿದ್ರಿ. ಈಗ ನಮ್ಮ ಜಾನುವಾರುಗಳಲ್ಲಿ ಸಮಸ್ಯೆ ಆಗ್ತಾ ಇದೆ, ನಮ್ಮ ರೈತರು ಎಚ್ಚರ ವಹಿಸಬೇಕು ಅಂತೇಳಿ, ಆದ್ರೆ ಇದಕ್ಕೆ ನಮ್ಮ ಸಾರ್ವಜನಿಕರ ಜವಾಬ್ದಾರಿ ಕೂಡ ಇದೆ. ಅದನ್ನ ಬಳಸುವಂತಹ ಒಂದು ರೀತಿ ಒಳಗೆ ಬಹಳಷ್ಟು ಕಡಿಮೆ ಮಾಡುವಂತಹದ್ದಾಗಲಿ, ಅಥವಾ ನಾವು ಬಳಸುದಿಲ್ಲ ಅನ್ನುವಂತಹ ಒಂದು ಪ್ರತಿಜ್ಞೆ ತಗೊಂಡು ಅದೇ ರೀತಿಯಾಗಿ ನಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಕೂಡ ಇವತ್ತಿನ ದಿವಸ ಆಗಬೇಕಾಗಿದೆ. ಆಮೇಲೆ ಯಾವ ರೀತಿ ಅದನ್ನು ವಿಲೇವಾರಿ ಮಾಡಬೇಕು ಅದು ಬಹಳ ಮುಖ್ಯವಾದಂತಹದ್ದು. ಅದ್ರ ಬಗ್ಗೆ ನಾವು ಬಹುಶಃ ಕಾಳಜಿ ವಹಿಸ್ತಾ ಇಲ್ಲ ಅಂತೇಳಿ ಅಂತ ಅನಿಸ್ತದೆ. ನಾವೇ ವೈಯಕ್ತಿಕ ನೆಲೆಯಲ್ಲೇ ಹೇಳಬೇಕಾಯ್ತಪ್ಪ ಅಂತಂದ್ರೆ ನಾವು ಕಾಳಜಿ ಇರಲಾರ್ದೆ ಪ್ಲಾಸ್ಟಿಕ್ ಅನ್ನ ಎಲ್ಲಿ ಬೇಕಾದಲ್ಲಿ ಒಗೆಯುವಂತದ್ದು. ವಿಶೇಷವಾಗಿ ಈಗ ನೀರಿನ ಮೂಲಗಳಿರ್ತಾವ, ಕೆರೆ ಇರಬಹುದು, ಹಳ್ಳ ಇರಬಹುದು, ಅಥವಾ ಹೊಂಡಗಳಿರಬಹುದು, ಬಾವಿ ಇರಬಹುದು, ಕಲ್ಯಾಣಿಗಳಿರಬಹುದು, ಅಲ್ಲಿ ನಾವು ಪ್ರವಾಸಕ್ಕೆ ಹೋದಾಗಲಿ ಅಥವಾ ವಿಸಿಟ್ ಕೊಟ್ಟಾಗಲಿ ಏನು ನಾವು ಆಹಾರ ಪದಾರ್ಥಗಳನ್ನು ತಿಂದಿರ್ತೀವಿ ಅಲ್ಲೇ ಬಿಟ್ಟು ಬಂದ್ಬಿಡ್ತೀವಿ. ಅದನ್ನ ಸರಿಯಾಗಿ ಒಂದು ತಾವು ಹೇಳದಂಗೆ ಡಸ್ಟ್ಬಿನ್ ಒಳಗಾಗಲಿ ಅಥವಾ ಗುಂಡಿ ಒಳಗಾಗಲಿ ಹಾಕುವಂತ ವ್ಯವಸ್ಥೆಯನ್ನ ಮಾಡುವುದಿಲ್ಲ. ಇದ್ರ ಬಗ್ಗೆ ನಮ್ಮ ಜನರು ಎಚ್ಚರ ಆಗಬೇಕಲ್ಲ. ಒಂದ್ ವೇಳೆ ಇದೇ ರೀತಿಯಾಗಿ ನೀರಿನ ಮೂಲಗಳ ಹತ್ರ ನಾವು ಪ್ಲಾಸ್ಟಿಕ್ ಅನ್ನ ಬಿಟ್ರೆ, ಈಗ ನೋಡ್ತಾ ಇದೀವಿ ಅನೇಕ ಕೆರೆಗಳಲ್ಲಿ ಪ್ಲಾಸ್ಟಿಕ್ ಕಾಣ್ತಾ ಇದೆ, ಹಳ್ಳಗಳಲ್ಲಿ ಪ್ಲಾಸ್ಟಿಕ್ ಕಾಣ್ತಾ ಇದೆ, ಬಾವಿಗಳಲ್ಲಿ ಪ್ಲಾಸ್ಟಿಕ್ ಇರ್ತದೆ. ಹಿಂಗಾಗಿ ಜಲಚರಗಳಿಗೆ ಮತ್ತಿಷ್ಟು ತೊಂದರೆ ಆಗ್ತದೆ, ನಮ್ಗೆಲ್ಲರಿಗೂ ಅದರಿಂದ ತೊಂದರೆನೇ ಆಗ್ತದೆ. ಮತ್ತದು ಒಂದು ಚಕ್ರ ಸಂಪೂರ್ಣವಾಗಿ ಮತ್ತೆ ಅದು ನಮಗೆ ಬಂದು ಕಾಣುವಂತದ್ದು ಹಾಗೆ ಆಗ್ತದೆ. ಇಂತಹ ಒಂದು ವಿಷವರ್ತುಲದಿಂದ ನಾವು ಯಾವ ರೀತಿ, ತಾವು ಈ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರೆ, ಇದುವರೆಗೂ ನಾವು ಮನುಷ್ಯರಲ್ಲಿ ಮಾತ್ರ ಯಾವ ರೀತಿ ದುಷ್ಪರಿಣಾಮ ಆಗ್ತದೆ, ಮತ್ತೆ ದೊಡ್ಡ ಜಾನುವಾರುಗಳು ಹಸು ಎಮ್ಮೆಗಳಲ್ಲಿ ಯಾವ ತರ ಆಗುತ್ತೆ ಆಕಳದಲ್ಲಿ ಅಂತ ತಿಳ್ಕೊಂಡ್ವಿ. ಆದ್ರೆ ತಾವು ಮತ್ತೊಂದು ಪ್ರಶ್ನೆ ಕೇಳಿದ್ರೆ, ಜಲಚರಗಳಲ್ಲಿ ಅಂದ್ರೆ ನೀರಿನಲ್ಲಿ ವಾಸತಕ್ಕಂತಹ ಮೀನುಗಳು ಇರಬಹುದು, ತಿಮಿಂಗಲ ಇರಬಹುದು, ಆಮೆ ಇರಬಹುದು, ಇವಕ್ಕೂ ಕೂಡ ಪ್ಲಾಸ್ಟಿಕ್ ಸಮಸ್ಯೆ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತಂದ್ರೆ, ಈ ಮಣ್ಣಿನಲ್ಲಿ ಸೇರಿದಂತಹ ಪ್ಲಾಸ್ಟಿಕ್ ಕಣಗಳು ಮಳೆ ಬಂದಾಗ ಅದು ಕೆರೆಗಳಿಗೆ ಹೋಗ್ತದೆ, ಹರಕೊಂಡು ನೀರು ನದಿಗೆ ಹೋಗ್ತದೆ, ನದಿಗಳ ಮುಖಾಂತರ ಸಮುದ್ರಕ್ಕೆ ಸೇರ್ತದೆ. 5 ದೇಶಗಳು, ಚೈನಾ ಮತ್ತೆ ಇಂಡೋನೇಷ್ಯಾ, ಮಲೇಷ್ಯಾ ಇತ್ಯಾದಿ ದೇಶಗಳಿದೆ, ಅತ್ಯಂತ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡಿ ಅದು ನಮ್ಮ ಸಮುದ್ರ ಪ್ರದೇಶಕ್ಕೆ ಸೇರ್ತಾ ಇದೆ. ಆ ಸಮುದ್ರದಲ್ಲಿ ಏನಾಗ್ತಾ ಇದೆ, ಇವತ್ತು 3 ಕೆಜಿ ನಾವು ಮೀನು ಬೇಕು ಅಂತಂದ್ರೆ ಅದರಲ್ಲಿ 1 ಕೆಜಿ ಅಷ್ಟು ಪ್ಲಾಸ್ಟಿಕ್ ಸಿಗ್ತದೆ. ಆದ್ರೆ ಇದ್ರದ್ದು ಎಷ್ಟು ಪ್ರಮಾಣದ ಒಂದು ಪ್ಲಾಸ್ಟಿಕ್ಗಳು ಸಮುದ್ರವನ್ನ ಸೇರಿದೆ ಅಂತ ತಾವು ಅಂದಾಜು ಮಾಡ್ಕೋಬಹುದು. ಬರೀ ಭೂಮಿ ಒಂದೇ ಅಲ್ಲ, ನೀರಿನ ಮೂಲಗಳ ಮುಖಾಂತರ ಸಮುದ್ರದಲ್ಲೂ ಸೇರ್ಕೊಂಡು ಕೆರೆಗಳಲ್ಲೂ ಸೇರ್ಕೊಂಡು ಇವತ್ತಿನ ದಿನ ಅದು ಪ್ಲಾಸ್ಟಿಕ್ ಕಣಗಳಾಗಿ ಒಡೆದು ಮತ್ತೆ ಅದೇ ನೀರನ್ನ ನಾವು ಕುಡಿತೀವಿ, ನಮಗೂ ಸೇರ್ತಾ ಇದೆ, ಈಗ ಮೀನುಗಳ ಬಾಯಿಗಳಿಗೂ ಸೇರ್ತಾ ಇದೆ. ಅದರಿಂದ ಗಂಭೀರ ಪ್ರಮಾಣದ ಒಂದು ಪರಿಣಾಮಗಳು ಉಂಟಾಗ್ತಾ ಇವೆ. ಮುಂದೊಂದು ದಿನ ನಾವು ಬಲೆ ಹಿಡಿಯಕ್ಕೆ ಹೋದ್ರೆ ಬರೀ ಪ್ಲಾಸ್ಟಿಕ್ಗೆ ಬರ್ತಾ ಇದೆ. ಅನೇಕ ದೇಶಗಳು ಸಮುದ್ರದಲ್ಲಿ ಪ್ಲಾಸ್ಟಿಕ್ ಅನ್ನ ತೆಗಿಬೇಕು ಅಂತ ಪ್ರಯತ್ನಗಳು ಮಾಡಿವೆ. ಹಡಗನ್ನ ಬಿಟ್ಟು ಸಾವಿರಾರು ಕಾರ್ಮಿಕರುಗಳು ದೊಡ್ಡ ದೊಡ್ಡ ಕ್ರೇನ್ಗಳನ್ನು ತರಿಸಿ ಸಮುದ್ರದಲ್ಲಿ ಇರತಕ್ಕಂತಹ ಪ್ಲಾಸ್ಟಿಕ್ ತೆಗೆಯೋದಕ್ಕೆ ಅವರು ಪ್ರಯತ್ನ ಪಟ್ಟರು. ಅದರಲ್ಲಿ ಅನೇಕರು ಆ ಪ್ಲಾಸ್ಟಿಕ್ ತೆಗೆಯ ಪ್ರಯತ್ನದಲ್ಲಿ ಸಾವನ್ನು ಕೂಡ ಒಪ್ಪಿದ್ದಾರೆ, ಇಂಜಿನಿಯರ್ಗಳು ಕೂಡ. ಮತ್ತೆ ಇಷ್ಟು ಇದರಿಂದ ದುಡ್ಡು ಖರ್ಚಾಗ್ತದೆ. ಇದೆಲ್ಲ 1 ಕೆಜಿ 2 ಕೆಜಿ ಆದ್ರೆ ತೆಗಿಬಹುದು. ಟನ್ ಗಟ್ಟಲೆ ಪ್ಲಾಸ್ಟಿಕ್ ಸಮುದ್ರದಲ್ಲಿ ಇರೋದ್ರಿಂದ ಅದನ್ನ ನಾವು ತೆಗೆಯೋದು ಬಹಳ ಕಷ್ಟ. ಆಮೇಲೆ ಏನಾಗ್ತಾ ಇದೆ, ಕೆಲವೊಂದು ಪ್ಲಾಸ್ಟಿಕ್ಗಳು ಸಣ್ಣ ಸಣ್ಣ ಕಣಗಳಾಗಿ ತೇಲ್ತವೆ, ಇನ್ನು ಕೆಲವು ಪ್ಲಾಸ್ಟಿಕ್ಗಳು ಭಾರ ಇರೋದ್ರಿಂದ ಸಮುದ್ರ ತಳದಲ್ಲಿ ಸೇರ್ಕೊಂಡಿದೆ. ಈ ತರ ಒಂದು ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಮತ್ತೆ ಈ ಸಣ್ಣ ಮೀನುಗಳನ್ನ ತಿಂದುವಾಗ ಈ ಪ್ಲಾಸ್ಟಿಕ್ ಕಣಗಳು ದೊಡ್ಡ ಮೀನುಗಳು ಹೊಟ್ಟೆಯಲ್ಲಿ ಸೇರ್ತದೆ. ದೊಡ್ಡ ಮೀನುಗಳನ್ನ ಈ ಪಕ್ಷಿಗಳು ಬಂದು ಹಿಡಿತವೆ, ಆ ಪಕ್ಷಿಗಳ ದೇಹದಲ್ಲಿ ಪ್ಲಾಸ್ಟಿಕ್ ಸೇರ್ಕೊತಾ ಇದೆ. ಹದ್ದುಗಳು ಪಾರಿವಾಳಗಳು ಇವತ್ತು ಅವರ ಹೊಟ್ಟೆಗಳಲ್ಲಿ ಪ್ಲಾಸ್ಟಿಕ್ ಹೋಗ್ತಾ ಇದೆ. ಆ ಮೀನುಗಳ ಹೊಟ್ಟೆಯಲ್ಲಿದ್ದು ಅದು ಅದರ ಮಾಂಸಗಳಲ್ಲಿ ಹೋಗ್ತಾ ಇದೆ, ಬರೀ ಹೊಟ್ಟೆಯಲ್ಲಿ ಇರ್ತಾ ಇಲ್ಲ, ಅದು ಮಾಂಸದಲ್ಲಿ ಸಣ್ಣ ಕಣಗಳಾಗಿ ಸೇರ್ಕೋತಾ ಇದೆ. ಸಾರ್ವಜನಿಕ ಆರೋಗ್ಯ ಇದಕ್ಕೆ ತುತ್ತಾಗ್ತಾ ಇದೆ, ದುಷ್ಪರಿಣಾಮಗಳು ಉಂಟಾಗ್ತಾ ಇದೆ. ಅದರಿಂದ ನಾವು ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಒಂದು ನಿಯಂತ್ರಣ, ಸರ್ಕಾರದ ಒಂದು ಕ್ರಮ, ನಮ್ಮ ಸಾರ್ವಜನಿಕ ಒಂದು ತಿಳುವಳಿಕೆ, ಇದಕ್ಕೊಂದು ದಾರಿ. ಡಾಕ್ಟ್ರೇ, ತಾವು ಹೇಳುವಂತದ್ದು ಒಂದು ಬಹಳ ದೊಡ್ಡ ಸಮಸ್ಯೆನೆ ಅಂತ ಹೇಳ್ಬಹುದು. ಯಾಕಪ್ಪ ಅಂತಂದ್ರೆ, ಈಗ ನಾವು ಪ್ಲಾಸ್ಟಿಕ್ ಅನ್ನ ಬಿಡುವಂಗೂ ಇಲ್ಲ, ಅದನ್ನ ಉಪಯೋಗ ಮಾಡುವಂಗೂ ಇಲ್ಲ ಅನ್ನುವಂಥದ್ದು. ಈಗ ಬಿಸಿ ತುಪ್ಪ ಆಗಿಬಿಟ್ಟಿದೆ, ಆದ್ರೆ ಬಳಸುವಂತಹ ಒಂದು ಸಂದರ್ಭದೊಳಗೆ ಬಹಳ ವಿವೇಚನೆಯಿಂದ ಬಳಸಬೇಕು. ಎಲ್ಲಿ ಬಳಸಬೇಕು ಅಲ್ಲಷ್ಟೇ ಬಳಸಬೇಕು, ಎಲ್ಲಿ ಬಳಸಬಾರದು ಅಲ್ಲಿ ಅದನ್ನ ಬಳಸಲೇಬಾರದು ಅನ್ನುವಂತಹ ವಿಚಾರವನ್ನ ನಾವು ತಿಳ್ಕೋಬೇಕು. ನಿರ್ವಹಣೆ ಬಗ್ಗೆ ನಾವು ಮಾತಾಡೋದಾದ್ರೆ, ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಭಾರತ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳ ಸ್ವತಃ ಇದರ ಬಗ್ಗೆ ಮುತುವರ್ಜಿಯನ್ನು ವಹಿಸಿ ನಾವು ಹಂತ ಹಂತವಾಗಿ ಪ್ಲಾಸ್ಟಿಕ್ ಅನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ, ನಮ್ಮ ದೇಶವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡ್ತೀವಿ ಅಂತ ಆಗಲೇ ಅವರು ಅನೇಕ ಹಂತಗಳಲ್ಲಿ ಸರ್ಕಾರ ಆಗಲೇ ಕ್ರಮ ತಗೋತಾ ಇದೆ. ಉದಾಹರಣೆಗೆ ಸಿಕ್ಕಿಂ ರಾಜ್ಯ ಪೂರ್ತಿ ಪ್ಲಾಸ್ಟಿಕ್ ಮುಕ್ತವಾಗಿದೆ. ಅತ್ಯಂತ ಕಠಿಣ ಕ್ರಮಗಳನ್ನು ಅವರು ಸಿಕ್ಕಿಂನವರು ತಗೊಂಡಿದ್ದಾರೆ. ಅನೇಕ ಕಾರ್ಪೊರೇಷನ್ಗಳು, ದೊಡ್ಡ ದೊಡ್ಡ ಕಾರ್ಪೊರೇಷನ್ ಕ್ರಮಗಳು ತಗೊಂಡಿದ್ದಾರೆ. ಸಣ್ಣ ಸಣ್ಣ ಪ್ಲಾಸ್ಟಿಕ್ ಚೀಲಗಳನ್ನು ನಿಯಂತ್ರಣ ಮಾಡಿ ಅಂತ ಅವರಾಗಲೇ ಒಂದು ಆದೇಶಗಳನ್ನು ಹೊರಡಿಸಿ ಜನ ಕೂಡ ಅದಕ್ಕೆ ಸ್ಪಂದಿಸಿ ಮಾಡ್ತಾ ಇದ್ರು. ಆದರೆ ಅನೇಕ ಕಡೆ ಇನ್ನೂ ನಿಯಂತ್ರಣ ಆಗಬೇಕಾಗಿದೆ. ಜನರೇ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು, ನಾವು ಮನೆಯಿಂದ ಹೊರಗಡೆ ಹೋಗುವಾಗ ತರಕಾರಿ ತಗೋವಾಗ ಹತ್ತಿಯ ಒಂದು ಕೈಚೀಲ ತಗೊಂಡು ಹೋಗಬೇಕು, ಗೋಣಿ ಚೀಲಗಳನ್ನು ತಗೊಂಡು ಹೋಗಬೇಕು, ಈ ಜೋಳ ಅಥವಾ ಗೊಬ್ಬರ ಇತ್ಯಾದಿಗಳನ್ನ ನಾವು ಇನ್ಯಾವುದೇ ರೀತಿಯಲ್ಲಿ ಅದು ಸಂರಕ್ಷಣೆ ಇಡಕ್ ಆಗುತ್ತಾ ಅನ್ನೋದನ್ನ ವಿಚಾರ ಮಾಡಬೇಕು. ಮತ್ತೆ ಪ್ಲಾಸ್ಟಿಕ್ ಬದಲಿಗೆ ಪರ್ಯಾಯ ಒಂದು ವಸ್ತುಗಳ ಬಳಕೆ, ಕೆಲವೊಂದು ಬಳಕೆಗೆ ವಸ್ತುಗಳಿವೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಅಂತ ಒಂದು ವಸ್ತು ಇದೆ, ಬಯೋ ಪೌಚಸ್ ಅಂತ, ಅವು ನೀರಲ್ಲಿ ಕರಗೋಗ್ತವೆ, ಮಣ್ಣಲ್ಲಿ ಕರಗ್ತವೆ. ಅಂತಹ ಬಳಕೆ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ, ಇಂಜಿನಿಯರ್ಗಳು ಮಾಡ್ತಾ ಇದ್ದಾರೆ. ಆದ್ರೆ ಪ್ಲಾಸ್ಟಿಕ್ ಚೀಲ ಒಂದು 50 ಪೈಸೆ 1 ರೂಪಾಯಿ ಸಿಗ್ತದೆ, 100 ಪ್ಯಾಕೆಟ್ ಸಿಕ್ಬಿಡುತ್ತೆ 1 ರೂಪಾಯಿನಲ್ಲಿ. ಆದ್ರೆ ಈ ಪರ್ಯಾಯ ವಸ್ತುಗಳೇನಿವೆ ಅವು ದುಬಾರಿ ಆಗ್ತವೆ. ಒಂದೊಂದು ಚೀಲ 80 ರೂಪಾಯಿ 100 ರೂಪಾಯಿ ಇದೆ. ಸೆಡಬಿನಿಂದ ಮಾಡಿರ್ತಕ್ಕಂಥದ್ದು ಗೋಣಿ ಚೀಲ ಏನಿದೆ ಅವುಗಳ ಲಭ್ಯತೆ ಇದೆ, ಆದ್ರೆ ಈ ಪಾಲಿಲ್ಯಾಕ್ಟಿಕ್ ಆಸಿಡ್ ಅವು 80-90 ರೂಪಾಯಿ ತುಟ್ಟಿ ಆಗ್ತಾ ಇದೆ. ಅದರಿಂದ ಪ್ಲಾಸ್ಟಿಕ್ ಚೀಲಗಳ ಅವಲಂಬನೆ ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಪರ್ಯಾಯ ಬಳಕೆಯನ್ನು ನಾವು ಚಿಂತೆ ಮಾಡಬಹುದು. ಒಂದು ಇನ್ನೊಂದು ತಿಳುವಳಿಕೆ, ಇದರಿಂದ ಆರೋಗ್ಯದ ದುಷ್ಪರಿಣಾಮ ಆಗ್ತದೆ ಹಾಗೆ ಹೇಗೆ ಅಂತ. ಸೊ ಸರ್ಕಾರದ ಕಾನೂನುಗಳು ಇನ್ನಷ್ಟು ಬಿಗಿಯಾದಲ್ಲಿ ನಾವು ಇದರಿಂದ ಹೊರಬರಕ್ಕೆ ಸಾಧ್ಯ ಇದೆ. ಇನ್ನೊಂದು 3R ಅಂತ, ರೆಡ್ಯೂಸ್ ರಿಯೂಸ್ ರೀಸೈಕಲ್ ಆರ್ ಅಂತ ಹೇಳ್ತೀವಿ. RRR ಅಂತ ಅಂದ್ರೆ ರೆಡ್ಯೂಸ್ ಅಂದ್ರೆ ನಾವು ಪ್ಲಾಸ್ಟಿಕ್ ಬಳಕೆಯ ಪ್ರಮಾಣ ಕಡಿಮೆ ಮಾಡೋದು, ರೀಯೂಸ್ ಮತ್ತೆ ಮರುಬಳಕೆ ಮಾಡ್ತಕ್ಕಂಥದ್ದು, ರೀಸೈಕಲ್ ರೀಯೂಸ್ ರೀಸೈಕಲ್ ಅಂತ. ಉದಾಹರಣೆಗೆ ನಾವು ಈ ಪ್ಲಾಸ್ಟಿಕ್ ಸಣ್ಣ ಸಣ್ಣ ಚೀಲಗಳನ್ನ ಮತ್ತೆ ಅದನ್ನ ಮರುಬಳಕೆ ಮಾಡ್ತಕ್ಕಂಥದ್ದು, ಕಾರ್ಖಾನೆಗಳಿಗೆ ಮತ್ತೆ ತಗೊಂಡೋಗೋದು, ಅದರಿಂದ ಮತ್ತೆ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಮಾಡಿ ನಾವು ಬಳಕೆ ಮಾಡೋದು. ಅಂದ್ರೆ ಹೊಸದಾಗಿ ಪ್ಲಾಸ್ಟಿಕ್ ಉತ್ಪಾದನೆ ಮಾಡೋದ್ರ ಬದಲು ಈಗಾಗಲೇ ಇರತಕ್ಕಂತಹ ಪ್ಲಾಸ್ಟಿಕ್ಗಳನ್ನ ನಾವು ಹೆಂಗೆ ಬಳಕೆ. ಉದಾಹರಣೆಗೆ ಕೆಲವೊಂದು ಸರ್ಕಾರಗಳು, ಈಗ ತಮಿಳುನಾಡಲ್ಲಿ ಕೂಡ ಪ್ರಯೋಗ ಆಗಿದೆ, ಪ್ಲಾಸ್ಟಿಕ್ ಚೀಲಗಳನ್ನ ಮತ್ತೆ 200 ಟೈರ್ಗಳು ಅದನ್ನು ಬಳಸಿ ಒಂದು ಸಣ್ಣ ಒಂದು ರೋಡ್ ಮಾಡಬೇಕು ಅಂತಂದ್ರೆ 1000-1000 ಟೈರ್ಗಳನ್ನ ಮರುಬಳಕೆ ಮಾಡಿ ರೋಡ್ ಮೇಲೆ ಹಾಕೋದು, ಟಾರ್ ಜೊತೆಗೆ ಮಿಕ್ಸ್ ಮಾಡಿ ಪ್ಲಾಸ್ಟಿಕ್ ಕಣಗಳು ಪ್ಲಾಸ್ಟಿಕ್ ಚೀಲಗಳು ಟೈರ್ಗಳನ್ನ ನಾವು ರೋಡ್ ಬದಲಿಗೆ ಹಾಕೋದು, ರೋಡ್ ಮಜಬೂತ್ ಆಗಿರುತ್ತೆ ಅಂತ ಗೊತ್ತಾಗ್ತಾ ಇದೆ. ಈ ತರ ಪ್ರಯೋಗಗಳನ್ನ ಮಾಡೋದಕ್ಕೆ ಅವಕಾಶ ಅಂದ್ರೆ ಪ್ಲಾಸ್ಟಿಕ್ ನಿಂದ ರೋಡ್ ಮಾಡೋದಕ್ಕೆ ಬರ್ತದೆ ಅದನ್ನ ಉಪಯೋಗ ಕೂಡ ಮಾಡಿದ್ದಾರೆ. ರೋಡ್ ಒಂದೇ ಅಲ್ಲ, ಈಗ ಮರುಬಳಕೆ ಆದಂತಹ ಪ್ಲಾಸ್ಟಿಕ್ ಬಳಸಿ ಬೂಟ್ ಮಾಡ್ತಾ ಇದ್ದಾರೆ, ಜಾಕೆಟ್ಗಳು ಅಂದ್ರೆ ನಾವು ಚಳಿ ಆಗಬಾರದಂತ ಏನು ನಾವು ಬಳಸ್ತೀವಿ ಪ್ಲಾಸ್ಟಿಕ್ ಕೋಟ್ಗಳು, ಮರುಬಳಕೆ ಆದಂತಹ ಪ್ಲಾಸ್ಟಿಕ್ ಅನ್ನೇ ಅದಕ್ಕೆ ಬಳಕೆ ಮಾಡಿದ್ದಾರೆ. ಕೆಲವೊಂದು ಬೂಟ್ಗಳು 20,000-25,000 ರೂಪಾಯಿ ನಮ್ಮ ಆಟಗಾರರು ಉಪಯೋಗ ಮಾಡತಕ್ಕಂತ ಬೂಟ್ಗಳು ಮರುಬಳಕೆ ಆದಂತಹ ಪ್ಲಾಸ್ಟಿಕ್ ಇಂದಲೇ ತಯಾರಾಗ್ತಾ ಇದಾವೆ. ಅದನ್ನು ನಮ್ಮ ಕಾರ್ಖಾನೆಗಳು ಅಳವಡಿಸಿಕೊಂಡಲ್ಲಿ ನಾವು ಪ್ಲಾಸ್ಟಿಕ್ ಉತ್ಪನ್ನ ಮಾಡೋದು ಕಡಿಮೆ ಮಾಡಬಹುದು. ಮರುಬಳಕೆ ಮಾಡಿದಾಗ ಏನಾಗ್ತದೆ, ನಾವು ಹೊಸದಾಗಿ ಉತ್ಪನ್ನ ಮಾಡೋದ್ರ ಬದಲು ಈಗಾಗಲೇ ಇರತಕ್ಕಂತಹ ಪ್ಲಾಸ್ಟಿಕ್ ಗಳನ್ನ ಬಳಸದಂಗ ಆಗ್ತದೆ. ಅಂದ್ರೆ ಪ್ಲಾಸ್ಟಿಕ್ ಅವಲಂಬನೆಯೂ ನಮ್ಮಲ್ಲಿ ಇದೆ, ಮರುಬಳಕೆ ಮಾಡೋದು ಕಡಿಮೆ ಮಾಡೋಣ. ಮತ್ತೆ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಪ್ಲಾಸ್ಟಿಕ್ ದುಷ್ಪರಿಣಾಮಗಳು ಮಾಡೋದನ್ನ ನಾವು ವಿವರಿಸಿದಲ್ಲಿ ಮಕ್ಕಳು ಅದರ ಬಗ್ಗೆ ಅರಿತು ಅವರು ಕೂಡ ಒಂದು ಪ್ಲಾಸ್ಟಿಕ್ ಬಳಕೆ ಮಾಡೋದು ಕಡಿಮೆ ಮಾಡ್ತಾರೆ. ನಾವು ಈ ರೀತಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವು ಜಾಗೃತಿ ಉಂಟು ಮಾಡಬಹುದು. ರೈತರು ಬಳಕೆ ಕಡಿಮೆ ಮಾಡ್ತಾರೆ, ಶಾಲಾ ಮಕ್ಕಳು ಕಡಿಮೆ ಮಾಡ್ತಾರೆ, ಅದೇ ರೀತಿ ವಿದ್ಯಾವಂತರು ಕೂಡ ಬಳಕೆಯನ್ನು ಕಡಿಮೆ ಮಾಡಿದಲ್ಲಿ ನಮ್ಮ ಒಂದು ಈ ಭೂಮಿಯನ್ನ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡಬಹುದು. ಡಾಕ್ಟರೇ, ಸಾಕಷ್ಟು ವಿಚಾರಗಳನ್ನು ತಾವು ಇಲ್ಲಿ ತನಕ ನಮ್ಮ ಎಲ್ಲ ರೈತರ ಜೊತೆ ಹಂಚಿಕೊಂಡಿದ್ದೀರಿ. ಯಾರಾದರೂ ತಮ್ಮ ಜೊತೆಗೆ ಈ ಬಗ್ಗೆ ಅಥವಾ ಜಾನುವಾರುಗಳ ಆರೋಗ್ಯದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಹೇಳ್ತೀರಿ? ನನ್ನ ಮೊಬೈಲ್ ನಂಬರ್ 7250239567. ಆತ್ಮೀಯರೇ, ಡಾಕ್ಟರ್ ಶಿವಪ್ರಕಾಶ್ ಅವರು ಏನು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಡ್ಬಹುದು. 7252029567 ಈ ನಂಬರ್ ನ ತಾವು ಡಯಲ್ ಮಾಡಿ ಅವರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಡಾಕ್ಟರ್ ಬಿ ಶಿವಪ್ರಕಾಶ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ಪ್ಲಾಸ್ಟಿಕ್ ಯಾವ ರೀತಿಯಾಗಿ ನಮಗ ಒಂದು ದೊಡ್ಡ ಪ್ರಳಂಭೂತವಾಗಿ ಕಾಡ್ತಾ ಇದೆ, ನಮಗಷ್ಟೇ ಅಲ್ಲ ನಮ್ಮನ್ನ ಆಶ್ರಯಿಸಿರುವಂತಹ ಏನು ಜೀವಿಗಳಿದ್ದಾವೆ, ಜಾನುವಾರುಗಳಿರಬಹುದು, ಜಲಚರಗಳಿರಬಹುದು, ಮತ್ತೆ ಪ್ರಾಣಿ ಪಕ್ಷಿಗಳಿರಬಹುದು, ಒಟ್ಟಾರೆಯಾಗಿ ಪರಿಸರದ ವ್ಯವಸ್ಥೆ ಏನಿದೆ ಅದು ಯಾವ ರೀತಿ ನಾವು ಪ್ಲಾಸ್ಟಿಕ್ ಬಳಸೋದ್ರಿಂದ ಕೆಡತಾ ಇದೆ ಅನ್ನೋದ್ರ ಬಗ್ಗೆ ತಾವು ಬಹಳ ವಿಶದವಾಗಿ ವಿಸ್ತಾರವಾಗಿ ನಮ್ಮ ಎಲ್ಲ ರೈತ ಬಾಂಧವರಿಗೆ ಮನಮುಟ್ಟುವಂಗ ಹೇಳಿದ್ರಿ. ನಮ್ಮ ವಿವೇಚನೆಯನ್ನ ಬಳಸಿ ನಾವು ನಮ್ಮ ಪ್ಲಾಸ್ಟಿಕ್ ಬಳಸುವಂತಹ ಒಂದು ರೂಢಿ ಏನಿದೆ ಅದನ್ನ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ನಿಲ್ಲಿಸ್ತೀವಿ ಅನ್ನುವಂತಹ ಒಂದು ಪ್ರತಿಜ್ಞೆಯ ಮೂಲಕ ಇವತ್ತು ನಾವು ಅದನ್ನ ದೂರ ಇಡಬೇಕಾಗಿದೆ. ನಾವು ಅದನ್ನು ಬಳಸೋದಿಲ್ಲ ಅಂತಂದಾಗ ಅದರ ಉತ್ಪಾದನೆಯನ್ನು ಕೂಡ ನಾವು ಮಾಡದೇ ಇರುವಂತಹ ಒಂದು ವ್ಯವಸ್ಥೆಗೆ ಒಗ್ಗಿಕೊಳ್ಳಬೇಕಾಗಿದೆ ಇವತ್ತಿನ ದಿವಸ. ಅದಕ್ಕೆ ಇದರ ಪರ್ಯಾಯಗಳ ಬಗ್ಗೆ ಕೂಡ ನಾವು ವಿಚಾರ ಮಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಈ ಒಂದು ಪರಿಸರ ವ್ಯವಸ್ಥೆ ಆರೋಗ್ಯಕರವಾಗಿ ಇಲ್ಲ ಅಂತಂದ್ರೆ ನಮ್ಮ ಆಹಾರ ಕೂಡ ಆರೋಗ್ಯಕರವಾಗಿರುವುದಿಲ್ಲ, ನೀರು ವಿಷಮಯವಾಗ್ತದೆ, ಗಾಳಿ ವಿಷಮಯವಾಗ್ತದೆ, ಮಣ್ಣು ಕೂಡ ವಿಷಮಯ ಆಗ್ತದೆ. ಇಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಜಾಣರಾಗಬೇಕಾಗಿದೆ. ಅಂತಹ ಜಾಣತನವನ್ನು ನಾವು ಮುಂದಿನ ದಿನಗಳಲ್ಲಿ ಪ್ರದರ್ಶನ ಮಾಡಬೇಕಾಗಿದೆ. ತಾವು ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಗುಲ್ಬರ್ಗ ಮತ್ತೆ ಸಂಪನ್ನ ವ್ಯಕ್ತಿ ಚರ್ಚಿಸಿದ್ರಿ ತಾವು ಸೋಮಶೇಖರ್ ರೋಳಿ ಅವರು. ಮತ್ತೆ ಇಂತಹ ಗಂಭೀರ ಸಮಸ್ಯೆಯಿಂದ ಎಲ್ಲರೂ ಮುಕ್ತವಾಗಿ ಆರೋಗ್ಯಕರ ಜೀವನ ಮಾಡೋಣ ಅಂತ ಆಶಿಸಿ ಧನ್ಯವಾದಗಳನ್ನು ತಿಳಿಸ್ತೀನಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಈ ತನಕ ಪ್ಲಾಸ್ಟಿಕ್ ಬಳಕೆಯಿಂದ ಜಾನುವಾರು ಹಾಗೂ ಜೀವ ಜಂತುಗಳ ಮೇಲಾಗುವ ದುಷ್ಪರಿಣಾಮ ಮತ್ತು ಪರಿಹಾರ ಉಪಾಯಗಳು ಈ ಕುರಿತು ಬೀದರ್ನ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕಾ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾ ಬಿವಿ ಶಿವಪ್ರಕಾಶ್ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಸಂಕಲನ ಗೋವಿಂದರಾವ್ ಎನ್ ರಾಠೋಡ್. ಈಗ ಕೇಳೋಣ ಬೈರನಹಟ್ಟಿಯ ಇಮಾಮ್ ಸಾಬ್, ಪೀರ್ ಸಾಬ್ ಅಕ್ಸರ್ ಮತ್ತು ಸಂಗಡಿಗರಿಂದ ಕರಡಿ ಮಜಲು. Yeah.